ಎಷ್ಟೋ ಸಾರಿ ಏನಾಗುತ್ತೆ, ಮಾಹಿತಿಯ ಕೊರತೆಯಿಂದಾಗಿ ಅವರು ಪಕ್ಷಗಾರರು ಅಥವಾ ನೀವು ಕಕ್ಷಿಗಾರರು ಏನು ಮಾಡ್ತೀರಾ, ನಮ್ಮ ಪ್ರಕರಣದಲ್ಲಿ ಇದು ರಾಜಿ ಆಗುತ್ತೋ ಇಲ್ಲವೋ ಅನ್ನೋ ಸಂದೇಹ ನಿಮ್ಮಲ್ಲಿ ಇರ್ತದೆ, ಅದನ್ನು ನೀವು ಬಗೆಹರಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ. ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಪ್ರಕರಣ ಯಾವುದೇ ಇರಲಿ ದಯವಿಟ್ಟು ನೀವು ನ್ಯಾಯಾಲಯಕ್ಕೆ ಬನ್ನಿ, ಸದಸ್ಯ ಕಾರ್ಯದರ್ಶಿಯವ್ರನ್ನ ಭೇಟಿಯಾಗಿ ಅಥವಾ ನಿಮ್ಮ ವಕೀಲರನ್ನೇ ಸಂಪರ್ಕಿಸಿ ನೀವು ಅವರನ್ನು ಭೇಟಿಯಾಗಿ ಈ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳಬಹುದು ಅಥವಾ ಇಲ್ಲವೋ ಅನ್ನೋ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಲೋಕ ಅದಾಲತ್ನಲ್ಲಿ ಆ ಪ್ರಕರಣ ಇತ್ಯರ್ಥಪಡಿಸಲಿಕ್ಕೆ ಸಾಧ್ಯತೆ ಇದೆ ಅಂದರೆ ತಾವು ತಮ್ಮ ವಕೀಲರನ್ನ ಕರ್ಕೊಂಡು ಬಂದಾಗ ನಾವು ಉಭಯ ಪಕ್ಷ ಇನ್ನೂ ತಮ್ಮ ವಿರುದ್ಧ ಪಾರ್ಟಿಯವರನ್ನು ಕೂಡ ಕರೆಸಿ ಸಂಧಾನವನ್ನು ಏರ್ಪಡಿಸಿ ಪ್ರಕರಣವನ್ನು ಇತ್ಯರ್ಥಪಡಿಸ್ತೀವಿ ಅಂತ ನಿಮಗೆ ನಾನು ಹೇಳ್ತೇನೆ. ಕಳೆದ ಸಾರಿ ಡಿಸೆಂಬರ್ ತಿಂಗಳಲ್ಲಿ ನಾವು ಲೋಕ ಅದಾಲತ್ ಮಾಡಿದಾಗ ಒಟ್ಟು 4,777 ಪ್ರಕರಣಗಳನ್ನು ಇಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೀವಿ. ಬಹುಶಃ ತಮಗೆ ಅನಿಸ್ಬೋದು ಇದು ಜಿಲ್ಲೆಯಲ್ಲಿ ಒಟ್ಟು ಆ ದಿನ ಇತ್ಯರ್ಥವಾದಂಥ ಪ್ರಕರಣಗಳ ಸಂಖ್ಯೆ, ಇವು ಚಾಲ್ತಿಯಲ್ಲಿದ್ದಂಥ ಪ್ರಕರಣಗಳು, ನ್ಯಾಯಾಲಯದಲ್ಲಿ ಬಾಕಿ ಇದ್ದಂಥ ಪ್ರಕರಣಗಳು. ಈಗ ಕಳೆದ ಸಾರಿ 4,777 ಪ್ರಕರಣಗಳನ್ನು ನಮಗೆ ಇತ್ಯರ್ಥಪಡಿಸಲಿಕ್ಕೆ ಸಾಧ್ಯವಾಯಿತು ಅಂತಂದರೆ ಈ ಸಾರಿ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯ ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಿಮ್ಮ ಸಹಾಯ ಮತ್ತು ನಿಮ್ಮ ಮನೋಸ್ಥಿತಿ ಕೂಡ ಒಂದು ಅತ್ಯಂತ ಮುಖ್ಯವಾದ ವಿಷಯ ಆಗ್ತದೆ. ಪ್ರಕರಣಗಳನ್ನು ಸುಮ್ಮನೆ ಎಳೆದುಕೊಂಡು ಹೋಗೋದ್ರಿಂದ ಪ್ರಯೋಜನವಾಗೋದಿಲ್ಲ. ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದಿಷ್ಟೇ, ಈಗ ಇರುವಂಥ ನ್ಯಾಯಾಲಯಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ವಿಳಂಬವಾಗುವ ಸಾಧ್ಯತೆಗಳು ಇರೋದರಿಂದ ತಾವುಗಳು ಈ ಲೋಕದಲ್ಲಿ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತೇನೆ. ತಮಗೆ ಅಕಸ್ಮಾತ್ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ತಾವು ಬಂದು ಭೇಟಿ ಕೊಡ್ಬೋದು. ಅಲ್ಲಿ ನಾವು ಉಚಿತವಾಗಿ ವಕೀಲರನ್ನು ಕೂಡ ಒದಗಿಸುವಂಥ ಸೌಲಭ್ಯವಿದೆ, ಅವರ ಸಹಾಯವನ್ನು ಪಡ್ಕೊಳ್ಬೋದು, ಅವರಿಂದ ಕಾನೂನಿನ ಸಂಬಂಧಪಟ್ಟಂಥ ಸಲಹೆಗಳನ್ನು ಕೂಡ ತಮಗೆ ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ ಅಂತ ನಾನು ಹೇಳ್ತೇನೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ಮಹಿಳಾ ಸ್ವ ಉದ್ಯಮಿ ಚಂದ್ರಿಕಾ ಲೋಕನಾಥ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನ ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ಕೇಳುವರೆ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗದ ಮಹಿಳಾ ಸ್ವ ಉದ್ಯಮಿ ಶ್ರೀಮತಿ ಚಂದ್ರಿಕಾ ಲೋಕನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಮನಸ್ಸಿದ್ದರೆ ಮಾರ್ಗ ಅಂದ್ರೆ ನಮ್ಮ ಮಹಿಳೆಯರು ಮನಸ್ಸೊಂದಿದ್ರೆ ಏನೆಲ್ಲ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೋಬಹುದು, ಅದರಲ್ಲಿ ಪ್ರಗತಿ ಕಾಣಬಹುದು, ಯಶಸ್ವಿಯಾಗಿ ಮುಂದುವರಿಬಹುದು ಅನುಭವ ಇದೆ. ಅಂದ್ರೆ ತಂದೆಯರು ತಾಯಿಯರೆಲ್ಲ ರೈತರು ಆದ್ರೆ ನಾನು ಸಹ ಅದರಲ್ಲಿ ಭಾಗಿಯಾಗಿದ್ದೀನಿ. ಹತ್ತಿ ಬಿಡಿಸೋದ್ರಾಯ್ತು, ಹೆಸರುಕಾಯಿ ಕೀಳೋದಾಯ್ತು, ಮೆಕ್ಕೆಜೋಳ ಮುರಿಯೋದಾಯ್ತು, ಸೂರ್ಯಕಾಂತಿ ಅದನ್ನೆಲ್ಲ ಅದನ್ನು ಅನುಭವ ಇದೆ. ಈರುಳ್ಳಿ ಬೀಜ ಮಾಡ್ತಾರಲ್ಲ ಆ ತರದ್ದನ್ನು ಸಹ ನಾವು ನಮ್ಮ ತೋಟದಲ್ಲಿ ಮಾಡ್ತಾ ಇದ್ವಿ. ತಂದೆ ತಾಯಿ ಕೃಷಿಕರಾಗಿರೋದ್ರಿಂದ ನಿಮ್ಗೆ ಸಾಕಷ್ಟು ಕೃಷಿ ಬದುಕನ್ನ ಕಲಿಸ್ಕೊಟ್ಟಿದ್ದಾರೆ. ಪ್ರಾರಂಭದಲ್ಲಿ ಕಲಿಸ್ಕೊಟ್ಟಿದ್ದಾರೆ. ನೀವು ಕೃಷಿಯಲ್ಲೇ ತೊಡಕೊಳ್ತಿದ್ರಿ ತಂದೆ ತಾಯಿ ಜೊತೆ? ತಂದೆ ತಾಯಿ ಜೊತೆ, ಕೂಲಿಯವ್ರ ಜೊತೆ ನಾವು ಸಹ ಮಾಡಿ ಬಂದಿದೀವಿ ಕೆಲಸ. ಏನ ಕೃಷಿ ಬದುಕು ಕಲಿಸ್ಕೊಟ್ರು ಮೇಡಮ್ ನಿಮ್ ತಂದೆ ತಾಯಿ? ಯಾತರ ನಾವು ಇದನ್ನ ಮಾಡ್ಬೇಕು, ತರಕಾರಿ ಬೆಳೆಯೋದು, ಆಮೇಲೆ ಇದು ಕಬ್ಬು ಸೊಪ್ಪು, ಆಮೇಲೆ ಬದನೆ ಗಿಡ, ಅವು ಎಲ್ಲ ಯಾವ ತರ ನಾಟಿ ಮಾಡ್ಬೇಕು, ಯಾವ ತರ ಬೆಳಿಬೇಕು, ಯಾವ ತರ ಮಾರ್ಕೆಟಿಂಗ್ ಮಾಡ್ಬೇಕು, ಆ ತರದ್ದೆಲ್ಲಾನು ನನಗೆ ಮೊದಲಿದ್ದಾನು ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ ಅದನ್ನ ನೋಡಿ ಬೆಳೆದಿದ್ವಿ. ಅಂದ್ರೆ ನೀವು ವಿದ್ಯಾಭ್ಯಾಸ ಮಾಡಿದ್ರ? ವಿದ್ಯಾಭ್ಯಾಸ ನಾನು ಹಲಗೇರಿಯಲ್ಲೇ ಶ್ರೀ ಹಾಲಸಿದ್ದೇಶ್ವರ ಹೈಸ್ಕೂಲ್ ಅಲ್ಲಿ SLC ವರೆಗೂ ನಂದು ವಿದ್ಯಾಭ್ಯಾಸ ಆಗಿದೆ. ಅಂದ್ರೆ ಈ ಪ್ರಾರಂಭದಲ್ಲೇನೆ ಹೈಸ್ಕೂಲ್ ಓದ್ಬೇಕಾದ್ರೆ ನಿಮ್ಗೆ ಈ ಕೃಷಿ ಬಗ್ಗೆ ಸ್ವಲ್ಪ ಆಸಕ್ತಿ, ಮತ್ತೆ ತಂದೆ ತಾಯಿಯರು ಕೃಷಿ ಮಾಡ್ತಾ ಇದ್ರಿಂದ ಅದ್ರಲ್ಲಿ ತೊಡಕೊಳ್ಳೋದು, ಕೃಷಿ ಬದುಕಲ್ಲಿ ಸ್ವಲ್ಪ ಸಹಾಯ ಮಾಡೋದು ತಂದೆ ತಾಯಿಗಳಿಗೆ ಇದೆಲ್ಲ ಮಾಡ್ತಾ ಇದ್ರಿ. ನಂತರ ನೀವು ಮದುವೆ ಆದ್ಮೇಲೆ ನಿಮ್ ಯಜಮಾನರದು ಏನಾದರೂ ಜಮೀನ್ ಇದೆಯಾ ನಿಮ್ಮನ್ನ ಕೃಷಿಕರಿಗೆ ಕೊಟ್ಟು ಮದುವೆ ಮಾಡಿದ್ರೆ ಹೆಂಗ್ ಮೇಡಮ್? ಇಲ್ಲ, ಉತ್ತರ ಕರ್ನಾಟಕದಿಂದ ನಾನು ಈ ಚಿತ್ರದುರ್ಗ ಇದಕ್ಕೆ ಬಂದಾಗ ನಮ್ಮ ಯಜಮಾನರದು ಒಂದ್ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಲಾರಿ ಬಸ್ ಆ ತರದ್ ಇದರಲ್ಲಿ ನಮ್ಮ ಯಜಮಾನರದು ಸ್ವಲ್ಪ ಹೊಲ ಇತ್ತು, ಆದ್ರೆ ಅದನ್ನ ನಾವು ಮಾಡ್ತಾ ಇರ್ಲಿಲ್ಲ. ಈ ತರ ನಾವು ಈಗ ಸುಮ್ನೆ ಕಾಲಿ ಕುತ್ಕೋಬೇಕಲ್ಲ, ಮಕ್ಕಳು ಸಣ್ಣವರಿದ್ರು, ಅವಾಗ ಅವರು ಸ್ಕೂಲಿಗೆ ಕಳಿಸಿ ಎಲ್ಲ ಮಾಡಿದ್ಮೇಲೆ ನಾವು ಸುಮ್ಮನೆ ಇರುವಾಗ ಏನಾದರೂ ಒಂದು ಮಾಡಬೇಕು, ಸಾಧನೆ ಮಾಡಬೇಕು ಅನ್ನೋದು ಮೊದಲಿದ್ದಾನು ಒಂದು ನನ್ನ ಹಾಬಿ. ಏನಾದರೂ ಯಾವ್ದ್ರಲ್ಲಾದರೂ ಒಂದು ಸಾಧನೆ ಮಾಡಬೇಕು. ಆದರೆ SLC ಓದೋದ್ರಿಂದ ನಮಗೆ ಯಾವ ಇದ್ರ ಹೋಗೋದಕ್ಕೆ ಆಗೋದಿಲ್ಲ, ಆದ್ದರಿಂದ ನಮಗೆ ಗೊತ್ತಿರೋ ವಿದ್ಯೆ ಇದು. ದಿನ ನೋಡಿ ತಿಂದು ಅದನ್ನ ಸ್ವಾದ ಎಲ್ಲ ನಮಗೆ ಗೊತ್ತಿರೋದ್ರಿಂದ ಓ ಇದನ್ನೇ ಯಾಕೆ ಉದ್ಯೋಗ ಮಾಡಬಾರದು ಅಂತ ನಾನು ಬ್ಯೂಟಿ ಪಾರ್ಲರ್ ಕೋರ್ಸ್ ಸಹ ಮಾಡಿದೀನಿ, ಶೃಂಗಾರ್ ಬ್ಯೂಟಿ ಪಾರ್ಲರ್ ಅಂತ. ಅಲ್ಲಿ ನಾನು ಸುಮ್ನೆ ಅವರೆಲ್ಲ ಅಯ್ಯೋ ನೀವು ರೊಟ್ಟಿ ಎಲ್ಲ ಚೆನ್ನಾಗಿ ಮಾಡ್ತೀರಾ ಫ್ರೆಂಡ್ಸ್ ನಮಗೊಂದು 10-20 ಹಿಂಗ್ ಮಾಡ್ಕೊಡಿ ಅಂತ ಕೇಳಿದಾಗ ನನಗೆ ಖುಷಿ ಇದ್ದ ಹೋಗಿ ಮಾಡ್ಕೊಡ್ತಿದ್ದೆ, ಮನೆಯಲ್ಲಿದ್ದ ಮಾಡಿ ತಗೊಂಡೋಗಿ ಕೊಡ್ತಿದ್ವಿ. ಆವಾಗ ಅವರು ನನಗೆ ಹೇಳಿದ್ರು ನೀನು ಇದನ್ನೇ ಯಾಕೆ ಒಂದು ಉದ್ಯೋಗ ಮಾಡಬಾರದು ಅಂದ್ರೆ ಬ್ಯೂಟಿ ಪಾರ್ಲರ್ ಮಾಡ್ತಿದ್ದಂತರು ಈ ತರ ಒಂದು ಸ್ವ ಉದ್ಯೋಗ ಮಾಡ್ಲಿಕ್ಕೆ ಆಸಕ್ತಿ ಬಂತು. ಬ್ಯೂಟಿ ಪಾರ್ಲರ್ ಕೋರ್ಸ್ ಮುಗಿಸಿದೆ ಆದ್ರೆ ಅದನ್ನು ಕಂಟಿನ್ಯೂ ಮಾಡ್ಲಿಲ್ಲ. ಇದರಲ್ಲೇ ನನಗೆ ಬಹಳ ಎಲ್ಲಾರಿದ್ದನು ಉತ್ತೇಜನ ಸಿಕ್ತು, ಆಮೇಲೆ ಮಾರ್ಕೆಟಿಂಗು ಸಿಕ್ತು. ಏನಂದ್ರೆ ನಮ್ಮ ರುಚಿಯಾಗಿ ಮಾಡ್ಕೊಡೋದ್ರಿಂದ ಎಲ್ಲರೂ ಬಾಯಿದ್ದ ಬಾಯಿಗೆ ಓ ಚಂದ್ರಿಕಾ ಲೋಕನಾಥ್ ಈ ತರ ಎಲ್ಲ ಚಟ್ನಿ ಪುಡಿಗಳು, ಉಪ್ಪಿನಕಾಯಿ ಹೋಳಿಗೆ, ಶೇಂಗಾ ಹೋಳಿಗೆ, ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಶೇಂಗಾ ಪುಡಿ, ಆಮೇಲೆ ಕರ್ಚಿಕಾಯಿ, ಸುರುಳಿ ಹೋಳಿಗೆ, ಗಾರಿಗೆ, ಈ ತರದ್ದು ಎಲ್ಲಾ ಪದಾರ್ಥಗಳನ್ನು ಅವರು ಚೆನ್ನಾಗೆ ಮಾಡ್ಕೊಡ್ತಾರೆ. ಅಂಟಿನುಂಡೆ ಬಾಣಂತರಿಗೂ ಸಹ ನಾನು ಅಂಟಿನುಂಡೆ ಮಾಡಿಕೊಟ್ಟಿದ್ದೀನಿ. ಆ ತರ ಅವರು ಬಾಯಿದ್ದ ಬಾಯಿಗೆ ಎಲ್ಲರಿಗೂ ಹೇಳಿದಾಗ ಡಾಕ್ಟರ್ ಲೆಕ್ಚರರು ಓ ಮನೆಗೆ ಮಾಡಿರೋದು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಬಂದು ನೋಡಿ ಸಹ ಅವರು ತಗೊಂಡೋಗ್ತಾರೆ. ಈಗ ಒಂದು ಏನೋ ಒಂದು ರೊಟ್ಟಿ ತಗೊಂಡೋಗ ಬಂದಿರ್ತಾರೆ, ಆದರೆ ನಮ್ಮಲ್ಲಿ ಐಟಮ್ಗಳು ನೋಡಿಬಿಟ್ಟು 5-10-20 ಐಟಮ್ಗಳು ತಗೊಂಡೋಗ್ತಾರೆ. ಮಜ್ಜಿಗೆ ಮೆಣಸಿನ್ಕಾಯಿ ಅದರಲ್ಲೇ ಸ್ಪೆಷಲ್ ಅಂತೇಳಿ ಸಬ್ಬಕ್ಕಿ ತುಂಬಿರೋದು ಮಸಾಲೆ ಮಜ್ಜಿಗೆ ಮೆಣಸಿನ್ಕಾಯಿ ಈ ತರದನ್ನು ನಾವು ಮನೆಯಲ್ಲೇ ಎಲ್ಲ ರೆಡಿ ಮಾಡ್ತಾ ಇದೀವಿ. ಈಗ ಮಹಿಳೆಯರು ಸಾಕಷ್ಟು ಸ್ವ ಉದ್ಯೋಗಗಳನ್ನು ಕೈಗೊಳ್ಬಹುದು. ಈಗ ಊದ್ಬತ್ತಿ ಮಾಡ್ಬೋದು, ಹೈನುಗಾರಿಕೆ ಮಾಡ್ಬೋದು, ಏನಾದರೂ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಬೇರೆ ಇನ್ನು ಈ ಇದರಲ್ಲಿ ಹೋದ್ರೆ ಬೇರೆ ಬೇರೆ ತರದ ಸಾಕಷ್ಟು ನೀವು ಹೇಳ್ದಂಗೆ ನೀವೇ ಬ್ಯೂಟಿ ಪಾರ್ಲರ್ ತರಬೇತಿ ಪಡ್ಕೊಂಡಿದ್ರಿ, ಆ ಫೀಲ್ಡ್ ಅಲ್ಲಿ ಹೋಗ್ಬೋದಾಯ್ತು. ಈ ತರ ಒಂದು ಉತ್ಪನ್ನಗಳನ್ನ ಮಾಡಬೇಕು ಅಂತ ಯಾಕೆ ಆಸಕ್ತಿ ಬಂತು ನಿಮಗೆ? ಈಗ ಮಹಿಳೆಯರು ಒಂದು ಅವರಲ್ಲೇ ಆದ ಒಂದು ನೈಪುಣ್ಯತೆ ಇರುತ್ತೆ. ನಾನು ರೊಟ್ಟಿ ಚೆನ್ನಾಗಿ ಮಾಡ್ತಿದ್ದೆ, ನಾನು ಅದನ್ನೇ ಒಂದು ನನ್ನ ಉದ್ಯೋಗ ಯಾಕೆ ಮಾಡಬಾರ್ದು? ಈಗ ಬೇರೆ ಬೇರೆ ಹೆಣ್ಮಕ್ಳಿಗೂ ನಾನು ಹೇಳೋದಿಷ್ಟೇ, ಅವರಲ್ಲಿ ಒಂದು ನೈಪುಣ್ಯತೆ ಇದ್ದೇ ಇರುತ್ತೆ, ಓ ನಾನು ಇದನ್ನ ಚೆನ್ನಾಗಿ ಮಾಡ್ತೀನಿ, ನನಗೆ ಇದು ಬಹಳ ಚೆನ್ನಾಗಿ ಬರುತ್ತೆ ತಿನ್ ನೋಡ್ರಿ ಅಂತಾರೆ. ಇಲ್ಲ ನಾನು ಹೊಲಿಗೆ, ನಾನು ಈ ತರದ್ದೆಲ್ಲ ಹೊಲಿತೀನಿ, ಇದು ಒಂದ್ಸರಿ ನೀವು ಕೊಟ್ಟು ನೋಡಿ ಹೊಲ್ದು ಕೊಡ್ತೀನಿ, ಅವಾಗ ನಿಮ್ಗೆ ಇಷ್ಟ ಆದ್ರೆ ಹೊಲಿಸಿ. ಈ ತರ ನಮ್ಮದ್ ನಾವೇನೆ ನೈಪುಣ್ಯತೆನ ಹೊರಗೆ ತರಬೇಕು, ಬೇರೆಯವ್ರ ಗುರುತಿಸಲ್ಲ, ನಮ್ಮನ್ನ ನಾವೇ ಗುರುತಿಸ್ಕೊಂಡು ಅದನ್ನ ಹೊರಗೆ ತಂದು ನಮ್ದೇ ಒಂದು ಸ್ವ ಉದ್ಯೋಗ ಮಾಡಿದ್ರೆ ಮನೆಯಲ್ಲೇ ಇದ್ದು ಗಂಡ ಮಕ್ಕಳು ಮನೇನು ನೋಡ್ಕೊಂಡು ಈ ತರ ಸ್ವ ಉದ್ಯೋಗ ಮಾಡಬೇಕು ಅಂತ ನಾನು ಎಲ್ಲ ಮಹಿಳೆಯರಿಗೂ ಹೇಳೋದಿಷ್ಟೇ. ಎಲ್ಲಾದ್ರೂ ಪ್ರಾರಂಭದಲ್ಲಿ ತರಬೇತಿ ಪಡ್ಕೊಂಡ್ರೆ? ನಾನು ತರಬೇತಿ ಇಲ್ದೇನೆ ಮೊದಲನೇದಾಗಿ ನಾನು ಮನೆಯಲ್ಲೇ ಒಂದು 5 kg ಜೋಳದಿದ್ದ ಮನೆ ಉಪಕರಣಗಳು ಅಂದ್ರೆ ಗ್ಯಾಸು, ಮನೆಗಿರೋ ಪಾತ್ರೆ, ಅದನ್ನೇ ಉಪಯೋಗಿಸ್ಕೊಂಡು ಉದ್ಯೋಗ ಶುರು ಮಾಡಿದೆ. ಹಂಗೆ ಅದರದ್ದೇ ಪ್ರಾಫಿಟ್ ತಗೊಂಡು ಮತ್ತೆ ಅದಕ್ಕೆ ಗ್ರೈಂಡರು, ರೊಟ್ಟಿ ಮಾಡೋ ಸಲಕರಣೆಗಳು, ಆಮೇಲೆ ವರ್ಕರ್ಸು, ಫಸ್ಟ್ ನಾನು ಒಬ್ಬಳೆ ಮಾಡ್ತಾ ಇದ್ದೆ, ಆಮೇಲೆ ಬೇರೆಯವ್ರಿಗೂ ಸಹಿತ ಅವರಿಗೆ ರೊಟ್ಟಿ ಮಾಡೋದನ್ನು ಕಲಿಸಿ, ಇಲ್ಲಿ ಒಂದು ಸ್ವಲ್ಪ ಮುದ್ದೆ ಆ ಥರದ್ದೇ ಜಾಸ್ತಿ ಚಿತ್ರದುರ್ಗ, ಇದರಲ್ಲಿ ಅವ್ರಿಗೆ ರೊಟ್ಟಿ ಮಾಡೋಕ್ಕೆ ಅಷ್ಟು ಬರ್ತಿರ್ಲಿಲ್ಲ. ಇಷ್ಟೇ ಕ್ವಾಲಿಟಿ ಕ್ವಾಂಟಿಟಿ ಹಿಟ್ಟು ಕೊಟ್ಟು ಅವರಿಗೆ ಯಾವ ಥರ ನಾದದು, ಯಾವ ಥರ ಅದು ಪ್ರಿಪೇರ್ ಮಾಡೋದನ್ನು ಹೇಳ್ಕೊಟ್ಟು ಅವರಿಗೆ ಮಾಡೋಕ್ಕೆ ಟ್ರೈನಿಂಗು ಸಹ ನಾನೇ ಕೊಟ್ಟಿದ್ದೀನಿ. 4 ಜನ ಮಹಿಳೆಯರು ನನ್ನಲ್ಲಿದ್ದ ಟ್ರೈನಿಂಗ್ ತಗೊಂಡು ಈಗ ಅವರು ಸ್ವಂತವಾಗಿನೂ ತಾವೇ ಉದ್ಯೋಗನ ಶುರು ಮಾಡಿದ್ದಾರೆ. ನನ್ನದ್ದ ಕಲಿತು ಕ್ವಾಲಿಟಿ ಎಲ್ಲ ಚೆನ್ನಾಗೆ ನಾವು ಮಾಡೋದನ್ನು ಕಲಿಸಿದ್ವಿ. ಜೋಳನ ರಾಣೆಬೆನ್ನೂರಿಂದನೇ ತರಿಸ್ತಿದ್ದೀರಿ. ಈಗ ರೊಟ್ಟಿ ಅಲ್ದಲ್ಲೇ ಮತ್ತೆ ಬೇರೆ ಬೇರೆ ಏನೇನು ಉತ್ಪನ್ನಗಳನ್ನ ಉತ್ಪಾದನೆ ಮಾಡ್ತಾರೆ ಮೇಡಮ್ ನೀವು? ಚಟ್ನಿ ಪುಡಿಗಳು, ಅದರಲ್ಲಿ ಶೇಂಗಾ ಪುಡಿ, ಕುರಿಶಿಣಿ ಪುಡಿ, ಅಗಸೆ ಪುಡಿ, ಆಮೇಲೆ ಮಿಕ್ಸ್ ಕಡಲೆಬೇಳೆ, ಉದ್ದಿನಬೇಳೆ, ಒಣಕೊಬ್ಬರಿ ಹಾಕಿ ಅದನ್ನು ಒಂದು ಆ ತರದ್ದು ಬೆಳ್ಳುಳ್ಳಿ ಎಲ್ಲ ಹಾಕಿನ ಉಪಯೋಗಿಸೇನೆ ಮಾಡೋದು. ಆಮೇಲೆ ಉಪ್ಪಿನಕಾಯಿಗಳಲ್ಲಿ ಅಮಟೆಕಾಯಿ, ಮಾವಿನಕಾಯಿ, ಅದರಲ್ಲಿ ಡ್ರೈ ಮಾವಿನಕಾಯಿ, ಆಮೇಲೆ ಎಳ್ಳಿಕಾಯಿ, ನಿಂಬೆಕಾಯಿ, ರಸದ ಉಪ್ಪಿನಕಾಯಿ, ಮಿಕ್ಸ್ ಉಪ್ಪಿನಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಹಾಗಲಕಾಯಿ, ಈ ತರದ್ದೆಲ್ಲ ಹಾಕಿನ ಮಿಕ್ಸ್ ಉಪ್ಪಿನಕಾಯಿ, ಆದ್ರೆ ಅದು ಬಹಳ ದಿವಸ ತಡೆಯಲ್ಲ. ಇದು ಸೀಸನ್ ವೈಸು ಅಮಟೆಕಾಯಿ ಮಾವಿನಕಾಯಿ ಮಾತ್ರ ವರ್ಷಕ್ಕೊಂದ್ಸಲ ಹಾಕಿದ್ದು, ಕಲರು ಆಮೇಲೆ ವಾಸನೆ ಯಾವ್ದನ್ನು ಕೆಡದಂಗೇನೆ ನಾವು ಚೆನ್ನಾಗೆ ಅದನ್ನ ಇಟ್ಟಿರ್ತೀವಿ. ಎಲ್ಲರೂ ಇಷ್ಟ ಆಗಿ ಇದು ಕಲರ್ ಸಹ ಫೇಡ್ ಆಗಿಲ್ಲಲ್ಲ ಅಂತೇಳಿ ನಮ್ಮ ಇದ್ರಿಂದಾನೆ ತಗೊಂಡೋಗ್ತಾರೆ ಎಲ್ಲರೂ. ನೀವ್ ಹೇಳಿದ್ರಿ ಮೇಡಮ್, ಈಗ ಇವೆಲ್ಲ ಬಹಳ ದೇವಗಳು ಇಟ್ಕೊಂಡ್ರೆ ಕೆಡಂತ ಪದಾರ್ಥಗಳು ಇವು, ಇವನ್ನ ಕೆಡದಂಗೆ ಇದ್ ಮಾಡ್ಬೇಕಂತ ಯಾವ ರೀತಿ ಮಾಡ್ತೀವಿ? ನಾವು ಅರಿಶಿನ ಉಪ್ಪು ಅದರಲ್ಲೇ ಪ್ರಿಸರ್ವೇಟಿವ್ ತರನೇ ಉಪಯೋಗಿಸಿ ಅದನ್ನ ಕರೆಕ್ಟ್ ಆಗಿ ಕ್ವಾಂಟಿಟಿ ಹಾಕಿ ನಾವು ಮಾಡ್ತೀವಿ. ಎಲ್ಲದನ್ನು ಹೊರಗೆ ಇಟ್ಟು ಸೇಲ್ ಮಾಡ್ತೀವಿ, ಫ್ರಿಜ್ ಅಲ್ಲಿ ಇಡೋದಂತದ್ದು ಏನೂ ಇಲ್ಲ. ಈಗ ಕೆಡದ ಇರ್ಲಿಕ್ಕೆ ಸಾಕಷ್ಟು ಜನ ಈ ಕೆಮಿಕಲ್ ಬಳಸ್ತಾರೆ, ಅದನ್ನ ಯಾವ್ದೇ ರೀತಿ ಬಳಸೋದಿಲ್ಲ? ಇಲ್ಲ, ಕೆಮಿಕಲ್ ನಾವು ಏನಕ್ಕೂ ಉಪಯೋಗಿಸಲ್ಲ. ಕಲರ್ಗಾಯ್ತು, ಟೇಸ್ಟ್ಗಾಯ್ತು, ಟೇಸ್ಟ್ ಇದ್ರದ್ದು ಫುಡ್ ಅದನ್ನು ಹಾಕಲ್ಲ ನಾವು. ಟೇಸ್ಟ್ ಇದು ಬರೇ ಅರಿಶಿನ ಉಪ್ಪು ಅದರಲ್ಲೇ ಬೆಳ್ಳುಳ್ಳಿ ಅದರಲ್ಲೇ ಮೇಂಟೈನ್ ಮಾಡ್ತೀವಿ. ಯಾವುದು ಇಲ್ಲಿವರೆಗೂ ಯಾರಿದ್ದಾನು ಕಂಪ್ಲೇಂಟ್ ಬಂದಿಲ್ಲ. ಅಂದ್ರೆ ಈಗ ಆರ್ಡರ್ ಕೊಟ್ಟರೆ ಮಾತ್ರ ಮಾಡ್ಕೊಡ್ತೀರ, ನೀವು ಯಾವಾಗಲೂ ರೆಡಿ ಇರ್ತಾವ? ಇಷ್ಟೆಲ್ಲ ರೆಡಿ ಇರುತ್ತೆ, ಚಟ್ನಿ ಪುಡಿಗಳು, ಉಪ್ಪಿನಕಾಯಿಗಳು, ಹಪ್ಪಳ, ಸಂಡಿಗೆ, ಮಜ್ಜಿಗೆ ಮೆಣಸಿನ್ಕಾಯಿ, ಜೋಳದ ಹಪ್ಪಳ, ಅಕ್ಕಿ ಹಪ್ಪಳ, ರಾಗಿ ಹಪ್ಪಳ, ಆಮೇಲೆ ಉದ್ದಿನ ಹಪ್ಪಳ ಅಂದ್ರೆ ಮಡಕೆ ಹೆಸರು ಅದೆಲ್ಲ ಮಿಕ್ಸ್ ಮಾಡಿ ಲವಂಗದ ಮೆಣಸಿನಕಾಯಿ ಉಪಯೋಗಿಸಿ ಹಪ್ಪಳ, ಇವೆಲ್ಲ ವರ್ಷ ಪೂರ್ತಿ ರೆಡಿ ಇರ್ತವೆ. ಬೇರೆದೇನಾದ್ರೂ ಹೇಳಿದ್ರೆ ಅವ್ರ ಟೇಸ್ಟ್ಗೆ ಅನುಗುಣವಾಗಿ ಕರ್ಚಿಕಾಯಿ ಬೇಕು, ಮಾಲ್ದಿ ಬೇಕು, ಈ ತರದ್ ಏನಾದ್ರೂ ಸ್ವೀಟ್ ಐಟಮ್ಗಳು, ಹೋಳಿಗೆ, ಕಾಯಿ ಹೋಳಿಗೆ, ಶೇಂಗಾ ಹೋಳಿಗೆ, ಅಂಟಿನುಂಡೆ, ಇದು ಡ್ರೈ ಫ್ರೂಟ್ ಹಾಕಿ ಶುಗರ್ನರು ಸಹ ಉಪಯೋಗಿಸ್ಬೋದು. ಆದ್ರೆ ಅಂಜೂರ, ಖರ್ಜೂರ ಅದು ಹಾಕಿ ಅದರಲ್ಲೇನೆ ನಾವು ಡ್ರೈ ಫ್ರೂಟ್ ಹಾಕಿ ಬೆಲ್ಲ ಸಕ್ಕರೆ ಏನು ಉಪಯೋಗಿಸ್ತೇನೆ, ಅಂಟಿನುಂಡೆನು ಮಾಡ್ಕೊಡ್ತಾ ಇದ್ದೀವಿ. ಯಾವ ಪ್ರಮಾಣದಲ್ಲಿ ಮಾಡಿಟ್ಟಿರ್ತಾರ? ಎಲ್ಲದೂ ಕ್ವಿಂಟಲ್ ಗಂಟ್ಲೇನೆ ಮಾಡಿಟ್ಟಿರ್ತೀವಿ. ಯಾವ್ದು ಉಪ್ಪಿನಕಾಯಿಗಳೆಲ್ಲ, ಚಟ್ನಿ ಪುಡಿಗಳೆಲ್ಲ ವಾರಕ್ಕೆ ಆಗೋಷ್ಟು ಅಷ್ಟೇ, ಮತ್ತೆ ಫ್ರೆಶ್ ಆಗಿ 5-10 kg ಅಷ್ಟೇ ಮಾಡಿಟ್ಟಿರ್ತೀವಿ. ಇತ್ತೀಚೆಗೆ ಈ ಸಿರಿಧಾನ್ಯಗಳನ್ನ ಹೆಚ್ಚು ಉಪಯೋಗಿಸ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ, ಈ ಸಿರಿಧಾನ್ಯಗಳನ್ನ ಉಪಯೋಗಿಸ್ಕೊಂಡು ಏನಾದ್ರೂ ಮಾಡ್ತಾ ಇರ್ತಾರೆ? ಸಿರಿಧಾನ್ಯ ನಾನು ಊಟ ಮಾಡಿ ಬೆಳೆದವಳು ಅಂದ್ರೆ ನವಣಕ್ಕಿ, ಸಾವೆಕ್ಕಿ, ಅದರಲ್ಲಿ ಪಡ್ಡು, ಅದ್ರದ್ದು ಮಿಕ್ಸ್ ಎಲ್ಲ ಮಾಡಿ ನಾವು ಟೇಸ್ಟ್ ಕೊಟ್ಟಿದ್ದೀವಿ. ನವಧಾನ್ಯ ಅದ್ರದ್ದು ದೋಸೆ ಹಿಟ್ಟಿಂದು ಸಹಿತ ಹಾಕಿ ಸೇಲ್ ಮಾಡಿದ್ವಿ. ಬೇಕಂತ ಕೇಳಿದವ್ರಿಗೆ ಮಾತ್ರ, ಅದು ಬಹಳ ದಿವಸ ಇಟ್ಟರೆ ವಾಸನೆ ಬರುತ್ತೆ, ಹಂಗಾಗಿ ಅವ್ರು ಕೇಳಿದಾಗ ಮಾತ್ರ ಮಾಡ್ಕೊಟ್ಟಿದ್ವಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಿರಲ್ಲ, ಪ್ರಾರಂಭದಲ್ಲಿ ಬಂಡವಾಳ ಎಷ್ಟು ಹಾಕಿದ್ರಿ? ಬಂಡವಾಳ ಏನಿಲ್ಲ, ಮನೆ ಪರಿಕರ ಅವನ್ನ ಉಪಯೋಗಿಸ್ಕೊಂಡು ನಾವು ದಿನಾನು ಉಪಯೋಗಿಸೋದು ಜೋಳನೇ, ರೊಟ್ಟಿ ದಿನ ಮಾಡ್ತಿರ್ತೀವಲ್ಲ ಅದರಿಂದನೇ ಶುರು ಮಾಡಿದ್ದು. ಆಮೇಲೆ ನಂತರ 5 kg, 10 kg, 20 kg, 50 kg ನಾನು ಮನೆಯಲ್ಲೇ ಹಿಟ್ಟಿನ ಮಿಷಿನ್ನು, ರೋಸ್ಟರ್, ಹುರಿಯೋ ಮಿಷಿನ್ನು ಆ ಥರದ್ದೆಲ್ಲ ಅದರದ್ದೇ ಬಂಡವಾಳ ಅದಕ್ಕೆ ಹಾಕಿ ಅವನ್ನೆಲ್ಲ ಪರ್ಚೇಸ್ ಮಾಡಿದೆ. ಆಮೇಲೆ 4 ಹೆಣ್ಮಕ್ಳಿಗೆ ಉದ್ಯೋಗ ಕೊಟ್ಟೆ ನಾನು, ನನಗೆ ಅದು ಖುಷಿ ಇದೆ, ನನ್ನಿದ್ದ 4 ಹೆಲ್ಪ್ ಆಯ್ತಲ್ಲ, ಅವರು ಬೇರೆ ಕಡೆ ನೆರಳಲ್ಲೇ ಕುತ್ಕೊಂಡು ಮಾಡೋದಿದು. ಸೀಸನ್ ವೈಸು ಈಗ ರೊಟ್ಟಿದು ಬೇಸಿಗೆಯಲ್ಲಿ ಒಂದು ಸ್ವಲ್ಪ ಉಪಯೋಗಿಸೋದು ಕಡಿಮೆ, ಆವಾಗ ಹಪ್ಪಳ, ಸಂಡಿಗೆ, ಮಜ್ಜಿಗೆ ಮೆಣಸಿನ್ಕಾಯಿ ಈ ತರದ್ದೆಲ್ಲ ರೆಡಿ ಮಾಡ್ತಾ ಇದೆ. ಬ್ಯಾಂಕುಗಳಿಂದ ಏನಾದ್ರು ಸಾಲ ಸೌಲಭ್ಯ ಪಡ್ಕೊಂಡ್ರೆ ಏನಿಲ್ಲ, ಈಗ ತಗೋಬೇಕು ಅಂತ ಇದನ್ನ ಮಾಡಿದ್ವಿ. ಮನೆಯವರ ಸಹಕಾರದಿಂದಾನೆ ಅವರೇ ಬಂಡವಾಳದ್ದೆಲ್ಲ ಇದನ್ನ ನನಗೆ ಒದಗಿಸ್ಕೊಟ್ರು. ಈಗ ಒಂದ್ ಸ್ವಲ್ಪ ಪಿ ಎಂ ಆರ್ ಇದರಿಂದ ಸಾಲ ಸೌಲಭ್ಯ ತಗೋಬೇಕು ಅಂತ ಅಪ್ಲಿಕೇಶನ್ ಹಾಕಿದೀನಿ. ಈಗ ನೀವು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಿರಲ್ಲ, ಇದಕ್ಕೆಲ್ಲ ಯಂತ್ರೋಪಕರಣಗಳು ಏನಾದ್ರೂ ಬೇಕಾಗುತ್ತೆ? ಅವನ್ನೆಲ್ಲ ಬೇಕಾಗುತ್ತೆ, ಗ್ರೈಂಡರ್ ಬೇಕಾಗುತ್ತೆ, ಮಿಕ್ಸರ್ ದೊಡ್ಡದು ಮಿಕ್ಸರ್ ಬೇಕಾಗುತ್ತೆ, ಚಟ್ನಿ ಪುಡಿಗಳು ಅದೆಲ್ಲ ಮಾಡಕ್ಕೆ ರೋಸ್ಟರ್ ಬೇಕಾಗುತ್ತೆ. ಹಿಟ್ಟಿನ ಮಿಷಿನ್ ಹಾಕಿದ್ರೆ ಸರಿ, ಇಲ್ಲದ್ರೆ ಹಾಕಿಸ್ಕೊಂಬಂದು ಮಾಡಬಹುದು. ನಾವು ಸ್ವಂತವಾಗಿನೆ ಮತ್ತೆ ದಿನ 50 kg ಹಿಟ್ಟು ಬೇಕಾಗಿತ್ತು, ಹಂಗಾಗಿ ನಾವು ಸ್ವಂತನೆ ಡಬಲ್ ಪಲ್ಲುಲೈಸರ್ ಅಂತ ಹೇಳಿ ತಂದು ನಾವು ಮನೇಲೆ ಅದನ್ನ ಹಿಟ್ಟು ಹಾಕಿ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಜೋಳಕ್ಕೆ ಬೇರೆ ಏನು ಬೆರೆಸಲ್ಲ, ಬರೀ ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಸಜ್ಜೆ ರೊಟ್ಟಿ, ಅದಕ್ಕೆ ಅರಿಶಿನ, ಆಮೇಲೆ ಉದ್ದಿನ ಬೇಳೆ, ಜೀರಿಗೆ ಈ ತರದ್ವೆಲ್ಲ ಅದಕ್ಕೆ ಕಂಪು ಇದನ್ನ ಹಾಕಿ ಸಜ್ಜೆ ರೊಟ್ಟಿ, ಅದಕ್ಕೆ ಮೆಣಸಿನ ಬೀಜ, ಎಳ್ಳು ಹಾಕಿ, ಶೇಂಗಾ ಬೀಜನೂ ಸಹ ಅದು ಒಂಥರ ಪಳ್ಳು ಬರುತ್ತೆ ಸಜ್ಜೆ ರೊಟ್ಟಿ, ಆ ತರದ್ದೆಲ್ಲಾನು ನಾವು ಉಪಯೋಗಿಸೇನೆ ನಾವು ಮಾಡಿಕೊಡೋದು, ಎಲ್ಲರಿಗೂ ಇಷ್ಟ ಆಗಿದೆ. ರೊಟ್ಟಿಗಳೆಲ್ಲ ಕೈಯಿಂದಾನೆ ಮಾಡ್ತಾರಾ ಅಥವಾ ಯಂತ್ರೋಪಕರಣ ಉಪಯೋಗಿಸ್ತಾರಾ ಮೇಡಮ್? ಇಲ್ಲ, ಕೈ ಇದ್ದಾನೆ ಉಜ್ಜಿಸೋದು, ಲತ್ತೊಡೆಯಲ್ಲಿ ಉಜ್ಜಿಸ್ತೀವಿ. ಮಿಷಿನ್ ಏನು ಈವರೆಗೂ ತಂದಿಲ್ಲ, ತರಬೇಕು ಅಂತ ಮನಸ್ಸು ಮಾಡಿದ್ವಿ, ಯಾಕೋ ಎಲ್ಲ ಒಂದ್ ಸ್ವಲ್ಪ ಮಿಷಿನಿನ ರೊಟ್ಟಿನ ಮಿಷಿನಿನ ರೊಟ್ಟಿನ ಅಂತ ಒಂದ್ ಸ್ವಲ್ಪ ಜನಗಳು ಅಭಿಪ್ರಾಯ ತಿಳ್ಕೊಂಡು ನಾವೀಗ ಇನ್ನು ಮಿಷಿನ್ ಹಾಕಿಲ್ಲ ರೀ, ಕೈಯಿಂದಾನೆ ಮಿಷಿನ್ ಮನುಷ್ಯರಿದ್ದಾನೆ ಕೈಯಲ್ಲೇ ಉಜ್ಜಿಸ್ತೀವಿ. ನಾವು ನಮ್ಮ ಸ್ವಂತ ಕೈಯಿಂದಾನೆ ಮಾಡ್ಬೇಕಂದ್ರೆ ತುಂಬಾ ಶ್ರಮ ಜಾಸ್ತಿ, ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂದ್ರೆ ಇದಾಗುತ್ತೆ. ಅದನ್ನೆಲ್ಲ ನೀವೊಬ್ಬರನ್ನ ನಿಮ್ಗೆ ಎಲ್ಲ ಜೊತೆ ಕೆಲಸಗಾರ ಜೊತೆ ಕೆಲಸಗಾರನು ತಗೊಂತೀವಿ. ಮಾವಿನಕಾಯಿ ಕಟ್ ಮಾಡಕ್ಕೆ ಮಚ್ಚಲ್ಲೇ ಕಟ್ ಮಾಡಿ, ಸ್ಟೀಲ್ ಮಚ್ಚುಗಳು ಬರುತ್ತಲ್ಲ ಅದರಲ್ಲೇ ಕಟ್ ಮಾಡಿ ಇದನ್ನ ಏನು ವಾಟೆ ಎಲ್ಲ ತೆಗೆದು ನಾವು ಕ್ಲೀನ್ ಆಗಿ ಮನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊಡ್ತೇವೆ, ವರ್ಕರ್ಸ್ ತಗೊಂಡಿದ್ದೀವಿ. ಪ್ರತಿ ದಿವಸ ಎಷ್ಟು ರೊಟ್ಟಿ ತಯಾರು ಮಾಡ್ತಾರೆ? ಒಂದು 800 ರೊಟ್ಟಿ ಆಗುತ್ತೆ. 800 ರೊಟ್ಟಿ, 4 ಜನ ರೊಟ್ಟಿ ರೆಡಿ ಮಾಡ್ತಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರಲ್ಲ, ಇದಕ್ಕೆಲ್ಲ ಮಾರುಕಟ್ಟೆ ಸೃಷ್ಟಿ ಮಾಡಿ? ಮಾರುಕಟ್ಟೆ ಈಗ ನಾವು ಸೇಲ್ ಮಾಡ್ತೀವಿ ಕೊಡಿ ಅಂತ ಕೇಳ್ತಾರೆ, ಆದ್ರೆ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಈಗ ನಮ್ದು ಪ್ರೈಸ್ ಒಂದ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಈಗ ಮಿಷಿನ್ ಅಲ್ಲಿ ಆದ್ರೆ ಕ್ವಾಲಿಟಿ ಇರಲ್ಲ. ನಮ್ದು ಒಂದ್ ರೊಟ್ಟಿ, ಅವ್ರದ್ದು 2 ರೊಟ್ಟಿ ಆಗುತ್ತೆ. ಅದನ್ನೆಲ್ಲ ಅವರಿಗೆ ತಿಳಿಸಿ ಹೇಳಿ ಈ ತರ ಇದೆ ನಮ್ ಕ್ವಾಲಿಟಿ ಇಷ್ಟಾಗುತ್ತೆ ಹಂಗ ಹೇಳದ್ಮೇಲೆ ಅವರು ಕ್ವಾಲಿಟಿ ಮೇಂಟೈನ್ ಮಾಡೋರು ಬಂದು 100, 200, 500 ಅವರು ಇಟ್ಟು ಮಾರಿ ಅದ್ರ ಮೇಲೆ 1 rupee ಲಾಭದಂಗೆ ಮಾರ್ತಾರೆ. ಆಮೇಲೆ ಸಭೆ ಸಮಾರಂಭಗಳಿಗೂ ನಾನು ಒದಗಿಸ್ತೀನಿ. ಸ್ಟಾಕ್ ಮಾಡಿರ್ತೀವಿ ಒಂದು ವಾರ, ಅವ್ರು ಮುಂಚೆನೆ ಆರ್ಡರ್ ಕೊಡ್ತಾರೆ. ಈ ತರ ಇದ್ದಾಗ ನಮಗೆ ಮುಂಚೆನೆ ಬಂದು ಆರ್ಡರ್ ಕೊಡಿ ಅಂತ ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತೀವಿ. ಸಿಗುತ್ತಾ ಅಂತ ಕೇಳಿದಾಗ ಎಷ್ಟು ಬೇಕು ಅಂತ ಕೇಳ್ತೀವಿ, ಇಷ್ಟು ಬೇಕಾಗಿತ್ತು ನಮಗೆ ಅಂತ ಒಂದು ವಾರದಿಂದ ಸ್ಟಾಕ್ ಮಾಡಿ ಕೊಡ್ತೀವಿ. ಈಗ ಯಾವುದೇ ಉದ್ಯಮನ ಸ್ಟಾರ್ಟ್ ಮಾಡಲಿ, ಯಾವುದೇ ಉಪಕಸಬುಗಳು ಸ್ಟಾರ್ಟ್ ಮಾಡಲಿ, ಅದಕ್ಕೂ ತುಂಬ ಗುಣಮಟ್ಟದಾಗಿ ಶುದ್ಧವಾಗಿ ರುಚಿಯಾಗಿರಬೇಕಾಗತ್ತೆ. ಅವಾಗ ನೀವು ಹೇಳ್ದಂಗೆ ಬಾಯಿಂದ ಬಾಯಿಗೆ ಮಾರುಕಟ್ಟೆ ತಾನಾಗೆ ಸೃಷ್ಟಿ ಆಗುತ್ತೆ. ನೀವು ಈ ಗುಣಮಟ್ಟನೆಲ್ಲ ಯಾವ ರೀತಿ ಕಾಪಾಡ್ತೀರ? ಸ್ವಚ್ಛತೆ ಫಸ್ಟ್, ಆಮೇಲೆ ಟೈಮ್ ಸೆನ್ಸ್, ಅವ್ರು ಹೇಳಿ ಟೈಮಿಗೆ ಕೊಡಬೇಕು. ಆಮೇಲೆ ಕಲರು, ಈಗ ಒಂದ್ಸಲ ಕೊಟ್ಟು ಇನ್ನೊಂದ್ಸಲ ಕೊಟ್ಟಾಗ ಅದು ಚೇಂಜ್ ಆದಾಗ ಯಾಕೆ ಮೇಡಮ್ ಈ ತರ ಇದೆ ಅಂತ ಕೇಳ್ತಾರೆ, ಅದನ್ನು ಮೇಂಟೈನ್ ಮಾಡಬೇಕು. ಮೊದ್ಲು ಸಮಯ ಪಾಲನೆ ಮುಖ್ಯ ಇದ್ರಲ್ಲಿ. ಆಮೇಲೆ ಸ್ವಚ್ಛತೆನೂ ಮುಖ್ಯ. ಈಗ ತಂದು ಈಗ ಹಪ್ಪಳ ಹೆಂಗ್ ಮಾಡ್ತೀವೋ ಅದನ್ನೇ ಅದರ ರೂಲ್ಸ್ ಪ್ರಕಾರನೇ ಮಾಡಬೇಕು. ಈಗ ಜೋಳದ್ದು ಹಿಟ್ಟು ಅದನ್ನ ಜಲ್ಡಿ ಹಿಡಿದು, ನಾವು ಅದಕ್ಕೇನೆ ಪಲ್ಲುಲೇಸರ್ ಡಬಲ್ ಮಿಲ್, ಅದು ಜಲ್ಡಿ ಹಿಡದೇ ಬರುತ್ತೆ ರೀ, ನಾವೇನು ಅದನ್ನ ಮಾಡೋ ಅವಶ್ಯಕತೆ ಇರಲ್ಲ. ಆಮೇಲೆ ಜೋಳ ಎಲ್ಲ ಕ್ವಾಲಿಟಿ ತರಬೇಕು. ಶೇಂಗಾ ಬೀಜ ಆಯ್ತು, ಕುರಿಶಣಿ ಆಯ್ತು, ಜೋಳ ಸಜ್ಜೆ, ಅದನ್ನ ತಂದು ಸ್ವಚ್ಛತೆ ಮಾಡಿ ಅದನ್ನ ನಾವು ಚೆನ್ನಾಗಿ ರೊಟ್ಟಿ ಮಾಡಿಕೊಟ್ರೆ ಇನ್ನೊಂದ್ಸಲ ಹುಡ್ಕೊಂಡು ಬರ್ತಾರೆ. ಈಗ ನೀವು ಹೇಳಿದ್ರಿ ಜೋಳ ಸಜ್ಜೆ ರಾಗಿ ಇವೆಲ್ಲ ಬೇಕಾಗುತ್ತೆ ಅಂತ, ಈ ಮೂಲ ಉತ್ಪನ್ನಗಳು ಅಂದ್ರೆ ದವಸ ಧಾನ್ಯಗಳು ಎಲ್ಲಿಂದ ತಗೊಂಡ್ಬರ್ತೀರ? ನಾವು ಈಗ ಸ್ಥಳೀಯವಾಗಿ ಸಿಗುವಂತದ್ದು ಸಜ್ಜೆ, ಚಳ್ಳಕೆರೆ, ಚಿತ್ರದುರ್ಗ ಸುತ್ತಮುತ್ತ ರಾಗಿ, ಸಜ್ಜೆ, ಜೋಳ ಎಲ್ಲ ಇಲ್ಲಿದ್ದನೇ ತರ್ತೀವಿ. ಆದ್ರೆ ಸ್ವಲ್ಪ ಕುರುಶಿಣಿ ಆ ತರದ್ದೆಲ್ಲ ಉತ್ತರ ಕರ್ನಾಟಕ ಚೆನ್ನಾಗಿರುತ್ತೆ. ಆದ್ರೆ ಮಾಲ್ದಂಡಿ ಜೋಳ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಚೆನ್ನಾಗಿರುತ್ತೆ. ಎಲ್ಲೆಲ್ಲಿ ಯಾವ್ದು ಚೆನ್ನಾಗಿರುತ್ತೋ ಒಂದ್ ಸ್ವಲ್ಪ ಗದಗ ಕಡೆ ಕಾಳುಗಳು ಎಲ್ಲ ಚೆನ್ನಾಗಿ ಸಿಗುತ್ತೆ, ಅಲ್ಲಿದ್ದ ನಾವು ತರಿಸಿ ಇಲ್ಲಿ ಉಪಯೋಗಿಸ್ತೀವಿ. ಆದ್ರೂ ಸಹ ಒಂದ್ ಸ್ವಲ್ಪ ಸ್ಥಳೀಯವಾಗಿ ಸಿಗಿರುವಂತ ಈ ಸಂಪನ್ಮೂಲಗಳನ್ನೇ ಉಪಯೋಗಿಸಿ ಮನೆಯಲ್ಲೇ ರೆಡಿ ಮಾಡ್ತೀವಿ. ಈಗ ಎಲ್ಲಾ ತರದ ಒಂದು ದವಸ ಧಾನ್ಯಗಳು ತುಂಬಾ ರೇಟ್ ಆಗಿದಾವೆ. ಈಗ ಇವನ್ನೆಲ್ಲ ತಾಮಂದು ನೀವು ಮತ್ತೆ ಅವನ್ನೆಲ್ಲ ಮೌಲ್ಯವರ್ಧನೆ ಮಾಡಿ ಇದು ಮಾಡಿ ನೀವು ಒಂದು ಉತ್ಪಾದನೆ ಮಾಡಿದಾಗ ನಿಮ್ಗೆ ಸಾಕಷ್ಟು ಖರ್ಚು ಬರುತ್ತೆ. ಇದೆಲ್ಲ ಖರ್ಚೆಲ್ಲ ತೆಗೆದು ನಿಮಗೆ ಉಳಿತಾಯನು ಆಗುತ್ತೆ, ಲಾಭ ಬರುತ್ತೆ. ಇದು ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅಂದ್ರೆ ಒಂದ್ ರೂಪಾಯಿ ಜಾಸ್ತಿನೇ ಇರುತ್ತೆ. ಅದನ್ನ ತಂದು ನಾವು ಅದರಲ್ಲಿ ಕಸ ಕಡ್ಡಿ ಎಲ್ಲ ಜಾಸ್ತಿ ಇರಲ್ಲ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ. ಅದ್ ತಂದು ಈ ಕ್ಲೀನ್ ಮಾಡಿಸ್ತೀವಿ ಅವ್ರಿಗೆ, ವರ್ಕರ್ಗೆ ಅವ್ರದ್ದೊಂದು ಕೂಲಿ ಹೋಗುತ್ತೆ. ಆಮೇಲೆ ತರದ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಗುತ್ತೆ, ಆಮೇಲೆ ಮಿಷಿನ್ಗೆ ಹಾಕ್ಸೋದು ಅದು ಚಾರ್ಜ್ ಆಗುತ್ತೆ. ಈ ತರದ್ವೆಲ್ಲ ವರ್ಕೌಟ್ ಮಾಡಿ ಗ್ಯಾಸು ಆಮೇಲೆ ಮ್ಯಾನುವಲ್ ಅದು ಈಗ ಮನುಷ್ಯ ಅವ್ರಿಗೆ ಕೂಲಿ ದಿನಕ್ಕೆ ಇವಾಗ ರೇಟ್ ಆಗಿದೆ, ಏನೋ ಒಂದ್ ರೂಪಾಯಿ ಎರಡು ರೂಪಾಯಿ ಉಳಿಯುತ್ತೆ. ಆದ್ರೆ ಜನಗಳು ತಗೊಂಡೋಗಿ ಇದು ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ ಅದು ಹೆಮ್ಮೆ ಇದ್ದ ಮಾಡ್ತಾರೆ. ಯಾವ್ದು ಲಾಸ್ ಇಲ್ಲ. ಯಾಕಂದ್ರೆ ಈಗ ಎಲ್ಲ ಒಂದು ಉದ್ಯಮ ವೃತ್ತಿಯಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಈಗ ಚಂದ್ರಿಕಾ ಅವರು 10 ರೂಪಾಯಿ ಕೊಟ್ರೆ ನಾನು 8 ರೂಪಾಯಿ ಕೊಡ್ತೀನಿ ಅನ್ನೋ ಕಾಲ ಇದು. ಇವನ್ನೆಲ್ಲ ನಾವು ನಿಭಾಯಿಸ್ಬೇಕಾಗತ್ತೆ. ಇವನ್ನೆಲ್ಲ ಯಾವ ರೀತಿ ನಿಭಾಯಿಸ್ತಾರೆ? ಈಗ ಜನಗಳು ತಗೊಂಡೋದರು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓ ಇದಕ್ಕೂ ಅದಕ್ಕೂ ಕಂಪೇರಿಸಮ್ ನಾವು ಮಾಡಬಾರ್ದು, ಅವ್ರು ಮಾಡ್ತಾರೆ. ಓ ನಾವು ಅಲ್ಲಿ ತಂದಿದ್ ಚೆನ್ನಾಗಿದೆ, ಇಲ್ಲ ಅಲ್ಲಿ ತಂದಿದ್ವಿರಿ ಚೆನ್ನಾಗಿದ್ದಿಲ್ಲ, ನಿಮ್ಮಲ್ಲಿ ಚೆನ್ನಾಗಿದೆ. ಈ ತರ ಬಾಯಿದ್ದ ಬಾಯಿಗೆನೆ ಎಲ್ಲರಿಗೂ ಹೇಳಿದಾಗ ನಮಗೆ ಜಾಸ್ತಿ ಪ್ರೊಡಕ್ಷನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಆಮೇಲೆ ನಮಗೆ ಜಾಸ್ತಿ ಸೇಲಿಂಗ್ ಆಗುತ್ತೆ. ನಾವು ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ನೀವು ಮಾಡಿದ ಉತ್ಪನ್ನಗಳನ್ನೆಲ್ಲ ಎಲ್ಲೆಲ್ಲ ಯಾವ ಕಡೆ ಎಲ್ಲ ಮಾರಾಟ ಮಾಡ್ತೀರಾ? ಸ್ಥಳೀಯವಾಗಿ ಮಾರಾಟ ಮಾಡ್ತೀವಿ. ಪಕ್ಕದ 6 ತಾಲೂಕಿನವರು ಬಂದು ಹೋಯ್ತಾರೆ. ಆಮೇಲೆ ಫಾರಿನ್ಗೂ ಸಹ ಈಗ ತಮಗಾಗಿ ಉಪಯೋಗಿಸೋದಕ್ಕೆ ತಗೊಂಡೋಗ್ತಿದ್ರು ಅಪ್ಪ ಅಮ್ಮ. ಈಗ ಮಕ್ಕಳು ಅಲ್ಲಿದ್ದಾರೆ, ಅವ್ರಿಗೆಲ್ಲ ಕಳಿಸ್ಬೇಕು. ಡಬಲ್ ಪ್ಯಾಕಿಂಗನ್ನು ಸಹಿತ ನಾವೇ ಮಾಡ್ಕೊಡ್ತೀವಿ, ಅವರು ಅದನ್ನು ಕಳಿಸ್ತಾರೆ. ಉಪ್ಪಿನಕಾಯಿಗಳದಾಯ್ತು, ಚಟ್ನಿ ಪುಡಿ, ಆಮೇಲೆ ಮಸಾಲೆ ಪದಾರ್ಥಗಳು ಅಂದರೆ ಸಾಂಬಾರ್ ಪುಡಿಗಳು, ತಿಳಿಸಾರು ಪುಡಿ, ವಾಂಗಿಬಾತ್ ಪುಡಿ, ಬಿಸಿಬೇಳೆಬಾತ್ ಪುಡಿ, ಅವ್ರು ಹೇಳಿದಾಗ ನಾವೆಲ್ಲವನ್ನು ಅವರು ಹೇಳಿದ ಟೈಮಿಗೆ ಒದಗಿಸ್ಕೊಡ್ತೀವಿ. ಅಂದರೆ ನಮ್ಮ ಸ್ಥಳೀಯವಾಗಿ ಮಾರುಕಟ್ಟೆ ಅಲ್ಲದೆ ನಿಮಗೆ ಫಾರಿನ್ ಕಡೆನೂ ಮಾರುಕಟ್ಟೆ ಸಿಕ್ಕಿದೆ? ಖುಷಿ ಇದೆ, ಸಿಕ್ಕಿದೆ. ಆದರೆ ಕ್ವಾಲಿಟಿ ಮೇಂಟೈನ್ ಮಾಡಿಕೊಟ್ರೆ ಅವ್ರಿಗೆ ಹಾಳಾಗದಂಗೆ ಅದು ಇದ್ರೆ ಅವ್ರು ಇನ್ನೊಂದ್ಸಲ ಬಂದು ನಮಗಿಲ್ಲ ಚೆನ್ನಾಗಿತ್ತಂತೆ, ಒಂದು 6 ತಿಂಗಳು ಉಪಯೋಗಿಸಿದ್ರು ಏನೂ ಆಗಿಲ್ಲ, ನಮಗೆ ಮತ್ತೆ ಬೇಕು ಅಂತಾನೆ ಬಹಳ ಜನ ಪೇರೆಂಟ್ಸ್ ಬಂದು ನಮಗೆ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡು ಹೋಗ್ತಾರೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರಲ್ಲ, ಎಲ್ಲಾದರೂ ಅಂಗಡಿ ಏನಾದರೂ ಹಾಕಿದಿರಾ ಅಥವಾ ಮನೆಯಲ್ಲೇ ಮಾರಾಟ ಮಾಡ್ತಾರಲ್ಲ? ಮೊದಲೆಲ್ಲ ಒಂದು ರೊಟ್ಟಿ ಮನೆ ಅಂತಾನೆ ನಂದು ಇಲ್ಲೇ ಸ್ಥಳೀಯವಾಗಿ ಮಾಡಿದ್ವಿ. ಆ ಕಾರಣಾಂತರದಿಂದ ಒಂದು ಸ್ವಲ್ಪ ನಮಗೆ ವರ್ಕರ್ಸ್ ಪ್ರಾಬ್ಲಮ್, ಮಕ್ಕಳ ಮದುವೆ, ಏನೋ ಒಂದು ಇದ್ರಿಂದ ಅಲ್ಲಿ ಶಾಪ್ ತೆಗೆದಿದ್ದೀವಿ. ಈಗ ರೊಟ್ಟಿ ಮನೆ ಚಂದ್ರಿಕಾ ಲೋಕನಾಥ್ ರೊಟ್ಟಿ ಮನೆ ಅಂತಾನೆ ಹೆಸರಿದ್ದಿದ್ದು. ಅವ್ರಿಗೆಲ್ಲ ಗೊತ್ತಿದೆ, ಓ ಮತ್ತೆ ಇವ್ರು ಶುರು ಮಾಡಿದ್ದಾರೆ ಅಂತ. ಅವರಾಗಿನೇ ಫೋನ್ ಮಾಡಿ ಈಗ ನಾನು ಈಗ ತಯಾರಿಸಿರೋದೆಲ್ಲದನ್ನು ಸಹ ವಿಡಿಯೋ ಮಾಡಿ ನನ್ನ ಸ್ವಂತ ಸ್ಟೇಟಸ್ಸಿಗೆ ಮೊಬೈಲಲ್ಲೇ ಹಾಕಿರ್ತೀನಿ. ಓ ಇವನು ಶುರು ಮಾಡಿದ್ರೆ ಶುರು ಮಾಡಿದ್ದು ಒಳ್ಳೇದಾಯ್ತು, ನಾವು ಭಾಳ ಮಿಸ್ ಮಾಡ್ಕೊಂತಿದ್ವಿ ಅಂತೇಳಿ ಅವರು ಬಂದು ಮತ್ತೆ ನಮಗಿದು ಇಂಥದ್ದೆಲ್ಲ ನಾವು ಹೋಯ್ತಿದ್ವಲ್ಲ ನನಗೆ ಅದೇ ಥರದ್ದೇ ಬೇಕು ಅಂತೇಳಿ ಬಂದು ತಗೊಂಡು ಹೋಗ್ತಾರೆ. ಈಗ ನಿಮ್ಮನ್ನು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ ಮೇಡಮ್, ಸಾಕಷ್ಟು ಈ ಥರ ಎಲ್ಲ ಒಂದು ಇದರಲ್ಲಿ ತೊಡ್ಕೊಂಡಿದ್ದಾರೆ. ಈಗಿನ ಮಹಿಳೆಯರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಈ ಥರ ಒಂದು ಸ್ವ ಉದ್ಯೋಗ ಮಾಡೋದ್ರಿಂದ ಮನೆಯಲ್ಲೇ ಸಾಕಷ್ಟು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸ್ಕೋಬಹುದು. ಈಗ ಸಾಕಷ್ಟು ಜನ ವಿದ್ಯಾಭ್ಯಾಸ ಮಾಡಿರ್ತಾರೆ, ವಿದ್ಯಾಭ್ಯಾಸ ಮಾಡಿದಂಥವ್ರು ಇರ್ತಾರೆ, ಅವರೆಲ್ಲ ನಮ್ಮ ಮನೆಯಲ್ಲೇ ಸಾಕಷ್ಟು ಈ ಥರ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊಂಡು ಒಂದು ಮಾರುಕಟ್ಟೆನ ಸೃಷ್ಟಿ ಮಾಡ್ಕೋಬಹುದು, ಜೀವನವನ್ನು ಒಂದು ಉತ್ತಮ ರೀತಿಯಲ್ಲಿ ಸಾಗಿಸ್ಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಮಹಿಳೆಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ನಾನು ಮಹಿಳೆಯರಿಗೆ ಹೇಳೋದಿಷ್ಟೇ, ಸುಮ್ಮನೆ ಈಗ ಬೆಳಗ್ಗೆ ಗಂಡ ಮಕ್ಕಳು ಎಲ್ಲ ಆಫೀಸ್ಗೆ ಹೋಗ್ತಾರೆ, ಸ್ಕೂಲ್ಗೆ ಹೋಗ್ತಾರೆ, ಆ ಉಳಿದ ಟೈಮಲ್ಲಿ ಎಷ್ಟೇ ಮನೆ ಕೆಲಸ ಮಾಡಿದರೂ ಇದ್ದೇ ಇರುತ್ತೆ. ಆದರೆ ನಾವು ಏನಾದರೂ ಒಂದು ಮಾಡಿ ಒಂದು ಸ್ವಗಳಿಕೆ ನಮ್ಮ ಖರ್ಚಿಗಾದರೂ ನಾವು ಅದನ್ನು ಮಾಡಿದರೆ ಸಂತೋಷ ಇರುತ್ತೆ. ಆದರೆ ಯಾರಿಗೂ ಏನು ಬರಲ್ಲ ಅನ್ನಂಗಿರಲ್ಲ, ಹೊಲಿಗೆ ಆಯಿತು, ಹೆಣಿಗೆ ಆಯಿತು, ಆಮೇಲೆ ಈ ಥರದ್ದು ಪದಾರ್ಥಗಳು ಮಾಡೋದು, ನಾನು ಓ ಚಟ್ನಿ ಪುಡಿ ಚೆನ್ನಾಗಿ ಮಾಡ್ತೀನಿ ಅದನ್ನೇ ಒಂದು ಉದ್ಯೋಗ ಮಾಡ್ಬೋದು, ಇಲ್ಲ ನಾನು ರೊಟ್ಟಿ ಚೆನ್ನಾಗಿ ಮಾಡ್ತೀನಿ, ರೊಟ್ಟಿ ತಾವೇ ಮಾಡಿ ಸ್ವಲ್ಪ ಪ್ರಮಾಣದಲ್ಲೇ ಓ ನಿಮಗೆ ಇಷ್ಟು ಬೇಕಾ ಇಷ್ಟು ಬೇಕಾ 10-20 ಈ ಥರ ಶುರು ಮಾಡಿದರೆ ಅಂಬೇಡಿಕೆ ಜಾಸ್ತಿ ಆದಂಗೆಲ್ಲಾನು ವರ್ಕರ್ಸ್ ಇಟ್ಕೊಂಡು ಮಾಡಬಹುದು. ಮಹಿಳೆಯರ ಒಟ್ಟಿಗೆ ಸ್ವ ಉದ್ಯೋಗ ಮಾಡಬೇಕು ಅನ್ನೋ ನನ್ನ ಅನಿಸಿಕೆ. ಮಹಿಳೆಯರು ಸ್ವ ಉದ್ಯೋಗ ಮಾಡಬೇಕು, ಮನೆಯಲ್ಲೂ ಸಾಕಷ್ಟು ಸಹಕಾರ ಬೇಕು. ಸಹಕಾರ ಮನೆಯಲ್ಲಿ ಮೊದಲು ಸಹಕಾರ ಬೇಕು, ಯಾಕಂದ್ರೆ ಗಂಡ ಮಕ್ಕಳು ಅತ್ತೆ ಮಾವ ಎಲ್ಲ ಇರ್ತಾರೆ, ಅವ್ರು ಕಡೆಗಣಿಸಿ ಮಾಡೋಕ್ಕಾಗಲ್ಲ. ಆಮೇಲೆ ಮನೆಗೆ ಮೊದಲು ಯಜಮಾನರ ನಮಗೆ ಪ್ರೋತ್ಸಾಹ ಇದ್ರೆ ಮಾತ್ರ ಇದನ್ನೆಲ್ಲ ಮಾಡಕ್ ಸಾಧ್ಯ. ಓ ನೀನೇನ್ ಮಾಡ್ತೀಯ ಅದು ಇದು ಅಂತ ಅಂದ್ರೆ ಅದು ಮಾಡಕ್ ಸಾಧ್ಯ ಇಲ್ಲ. ಆಮೇಲೆ ಅವ್ರ ಹೆಲ್ಪ್ ಬೇಕು, ಒಂದು ತರಕಾರಿ ತರೋದ್ರಿಂದ ಹಿಡಿದು ಕಾಳು ಅದು ಎಲ್ಲ ತರೋದ್ರಿಂದ ಹಿಡಿದು ಅವ್ರ ಹೆಲ್ಪ್ ಮಾಡಿದ್ರೆ ನಾವು ಮಾಡಕ್ ಸಾಧ್ಯ. ಈ ವಿಷಯದಲ್ಲಿ ನಿಮಗೆ ಮನೆಯಲ್ಲೆಲ್ಲ ಯಾವ ರೀತಿ ಸಹಕಾರ ಸಿಗ್ತದೆ? ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ಯಜಮಾನರು ಚೆನ್ನಾಗೆ ನನಗೆ ಕೋಆಪರೇಟಿವ್ ಮಾಡ್ತಾರೆ. ಯಾವುದೇ ಒಂದು ಇದಕ್ಕಾದ್ರೂ ಆಯ್ತು, ಇವತ್ತು ಸಂತೆ ಏನೇನು ಸಿಗುತ್ತೆ, ಎರಳೆಕಾಯಿ ಅದೆಲ್ಲ ಸಿಗುತ್ತೆ, ಹೋಗಿ ತಗೊಂಡು ಬರ್ತೀವಿ. ಮಜ್ಜಿಗೆ ಮೆಣಸಿನ್ಕಾಯಿ ಇವತ್ತಿನ ಮೆಣಸಿನ್ಕಾಯಿ ಚೆನ್ನಾಗಿದೆ ಇಲ್ಲ ಅಂತೇಳಿ ಇಬ್ರು ಹೋಗಿ ಅದನ್ನೆಲ್ಲ ಅವರು ಅದಕ್ಕೆ ಸಹಕಾರ ಕೊಡ್ತಾರೆ. ನಾ ಹೆಮ್ಮೆ ಎದ್ದು ಹೇಳ್ತೀನಿ, ನಮ್ಮ ಯಜಮಾನರ ಪ್ರೋತ್ಸಾಹ ನನಗೆ ಚೆನ್ನಾಗಿದೆ. ಇಷ್ಟೊಂದೆಲ್ಲ ಉತ್ಪನ್ನಗಳು ಮಾಡ್ತಾರ, ಸಾಕಷ್ಟು ಎಲ್ಲ ಇದು ಮಾಡಿದ್ರಲ್ಲ, ಎಲ್ಲಾದ್ರೂ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ತರಬೇತಿ ಕೊಡೋದು ಈ ತರ ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸ್ತಾ ಇರ್ತೀರ? ನಾನು ಸಿಡಾಕ್ ಕಂಪ್ನಿ ಬೆಂಗಳೂರು, ಆದರೆ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡಿರೋ ವ್ಯಕ್ತಿಗಳಿಗೆ ಮಹಿಳೆಯರಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಅವರಿಗೆ ಧೈರ್ಯ ತುಂಬೋದು. ಓ ನಾವು ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡಿದ್ದೇವೆ ಮುಂದೇನು ಅಂತ ಯೋಚನೆ ಮಾಡೋರಿಗೆ, ಇಲ್ಲ ನೀವು ಈ ಥರದ್ದು ಈಗ ನಿಮಗೇನು ಬರುತ್ತೆ ನನಗೆ ಸಂಬಾರ ಪಡಿ, ಓ ನೀವು ಅದನ್ನೇ ಒಂದು ಉದ್ಯೋಗ ಮಾಡಿ ಪ್ಯಾಕ್ ಮಾಡಿ 100 ಗ್ರಾಮಿದ್ದ ಶುರು ಮಾಡಿರಿ. ಈಗ ಗಂಡು ಮಕ್ಕಳು ಅದಕ್ಕೆ ಪ್ರೋತ್ಸಾಹ ಮಾಡ್ತಾರೆ, ಓ ನಾನು ಇದಕ್ಕೆ ಮಾರ್ಕೆಟಿಂಗ್ ಮಾಡಿಕೊಡ್ತೀನಿ. ಆ ಥರದ್ದು ಅವ್ರಿಗೂ ಕೆಲಸ ಆಗುತ್ತೆ, ನಿಮಗೂ ಕೆಲಸ ಆಗುತ್ತೆ. ಈಗ ನಾವು ಏನು ಇಲ್ಲ ಅನ್ನೋದ್ರ ಬದಲು ಈ ಥರ ಮಾಡಿ ಅಂತ ನಾನು ನನ್ನ ಒಂದು ಹೇಗೆ ಉದ್ದಿಮೆ ಶುರು ಮಾಡಿದೆ ಅನ್ನೋ ಅನುಭವನ ಅವ್ರ ಹತ್ರ ಹಂಚಿಕೊಂಡಾಗ, ಓ ಇಲ್ಲ ನೀವ್ ಹೆಂಗ್ ಮಾಡ್ತಿರಂದಾಗ ನಾವ್ ಯಾಕೆ ಮಾಡಬಾರ್ದು ಅಂತೇಳಿ ಅವರು ಉತ್ಸಾಹದಿಂದ ಬಹಳ ಜನ ನನಗೆ ಫೋನ್ ಮಾಡ್ತಾರೆ. ಇಲ್ಲ ಮೇಡಮ್ ನೀವು ಇಲ್ಲ ಬಂದು ನನಗೆ ಈ ತರ ಹೇಳಿದಾಗ ನಾನು ಏನಾರು ಒಂದು ಮಾಡಬೇಕು, ಸ್ವ ಉದ್ಯೋಗ ಮಾಡಿ ನಾನು ಗಳಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನೀವು ಚೆನ್ನಾಗಿ ನಮಗೆ ಪ್ರೋತ್ಸಾಹ ಕೊಟ್ರಿ ಅಂತೇಳಿ ಈಗೂ ಸಹ ಕಾಂಟ್ಯಾಕ್ಟ್ ನಲ್ಲಿ ಇದೀವಿ. ಆಮೇಲೆ ಸಿಡಾ ಕಂಪ್ನಿದು ಒಂದಾಯ್ತು, ಇನ್ನೊಂದು ಕೆನರಾ ಬ್ಯಾಂಕ್ ಹಾವೇರಿಯಲ್ಲಿ ಫ್ಯಾಕಲ್ಟಿಯಾಗಿ ಹೋಗಿದ್ದೀನಿ, ಅಲ್ಲಿ ಏನು ಮಾರ್ಕೆಟ್ ಇದೆಯೋ ಅದನ್ನ ನಮಗೆ ಮಾಡಿ ತೋರಿಸ್ರಿ ಅಂದ್ರು. ಇದು ಅಕ್ಕಿ ಹಪ್ಪಳ, ಆಮೇಲೆ ಇದು ಅಂಟಿನುಂಡೆ, ಆಮೇಲೆ ಇದು ಮುದ್ದೆ ಮಾಡಿ ಹಪ್ಪಳ ಮಾಡೋದು ಅವರಿಗೆ ಗೊತ್ತಿರಲಿಲ್ಲ. ಕಾಳಿನ ಹಪ್ಪಳ ಅದನ್ನ ಹೆಂಗೆ ಕಲಸ್ಬೇಕು ಏನೇನು ಹಾಕ್ಬೇಕು ಅನ್ನೋದು ಅವ್ರಿಗೆ ಇನ್ಗ್ರೀಡಿಯೆಂಟ್ಸ್ ಗೊತ್ತಿರಲಿಲ್ಲ. ಹಂಗಾಗಿ ಅವರೇ ಎಲ್ಲ ಸಾಮಾನು ತಂದು ಕೊಟ್ಟಿರ್ತಾರೆ, ನಾವು ಹೋಗಿ ಪ್ರಾತ್ಯಕ್ಷಿಕವಾಗಿ ಅಲ್ಲಿ ಮಾಡಿ ತೋರಿಸಿ ಸಹ ಬಂದಿದ್ದೀನಿ. ಇಲ್ಲಿ ಗ್ರಾಮ ಸಂಸ್ಥೆ ಇದೆ, ಅಲ್ಲಿ ಸಹಿತ ತಿಂಗಳಾನು ಅಲ್ಲಿ ಟ್ರೈನಿಂಗ್ ಸೆಂಟರ್ ಅದು. ಅದಕ್ಕೆ ಈ ತರ ಗೃಹ ಉದ್ಯೋಗ ಮಾಡೋ ಇದಕ್ಕೆ ಅವ್ರು ಟ್ರೈನಿಂಗ್ ಬಂದಿರ್ತಾರೆ, ಒಂದು ದಿವಸಕ್ಕೆ ನನ್ನನ್ನು ಕರೀತಾರೆ, ಇಲ್ಲ ನೀವು ಬಂದು ಯಾವ್ದಾರು ಒಂದು ಇದನ್ ಮಾಡ್ರಿ. ಅದಕ್ಕೂ ಸುಮಾರು ಸಲ ನಾನು ಪಾರ್ಟಿಸಿಪೇಟ್ ಮಾಡಿದ್ರು, ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಅಲ್ಲಿ ಭಾಗವಹಿಸಿದ್ದೀನಿ. ಮೇಡಮ್ ಈಗ ನೀವು ಮಾರುಕಟ್ಟೆಗೆ ಹೇಳ್ತಾ ಇದ್ದಾಗ ಈಗೆಲ್ಲ ಮಾರುಕಟ್ಟೆಯಲ್ಲಿ ತುಂಬಾ ಆಕರ್ಷಣೀಯವಾಗಿ ಪ್ಯಾಕ್ ಮಾಡಿ ಅದರಲ್ಲಿ ಗುಣಮಟ್ಟ ಹೆಂಗಿರುತ್ತೆ ಅನ್ನೋ ಗೊತ್ತಿಲ್ಲ, ಆದ್ರೆ ತುಂಬಾ ಚೆನ್ನಾಗಿ ಕಂಡು ಅದಕ್ಕೆ ತುಂಬಾ ಜಾಸ್ತಿ ರೇಟ್ ಕೊಟ್ಟು ತಗೋಣ ಒಂದು ಆಕರ್ಷಣೆ ಎಲ್ಲ ಮಾಡ್ತಾರೆ. ನೀವು ಒಂದು ಈ ಉತ್ಪನ್ನಗಳನ್ನ ಮಾರಾಟ ಮಾಡ್ಬೇಕಾದ್ರೆ ಒಂದು ಪ್ಯಾಕ್ ಮಾಡೋದು ಅದನ್ನೆಲ್ಲ ಯಾವ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರ? ನಾನು ಇಲ್ಲಿವರೆಗೂ ದೇವ್ರ ಹೆಸರಿದ್ದನ್ನು ಶುರು ಮಾಡಿದ್ದು, ಶ್ರೀ ತಾತ ಪರಮೇಶ್ವರ ಖಾದ್ಯ ವಸ್ತು ಗೃಹ ಕೈಗಾರಿಕಾ ಉದ್ಯಮಿ ಅಂತ ಹೇಳಿ. ಇಲ್ಲಿವರೆಗೂ ನನ್ನ ಸಹಿತ ಯಾಲ್ಲಿ ಪಾಂಪ್ಲೆಟ್ ಆಯ್ತು, ಒಂದು ಬ್ಯಾನರ್ ಆಯ್ತು, ಯಾವ್ದನ್ನು ನಾ ಸಹ ಇದನ್ ಮಾಡಿಲ್ಲ. ಪ್ಯಾಕ್ ಮಾಡಿಕೊಡುವಾಗ ಸಹಿತ ಪ್ಲೈನ್ ಕವರ್ಗೆನೆ ನಾನು ಪ್ಯಾಕ್ ಮಾಡಿಕೊಟ್ಟಿದ್ದೀನಿ. ಎಲ್ಲರೂ ಓ ಇದು ಅಂದ್ರೆ ಏ ಚಂದ್ರಿಕಾ ಅವ್ರದೇ ಅನ್ನೋದೇ ಗೊತ್ತಿಡಿತಾರೆ. ಅವ್ರು ಎಷ್ಟೇ ಅವರು ಮೇಲೆ ಬ್ರ್ಯಾಂಡ್ ಮಾಡಿ ಕೊಟ್ಟರು ಸಹಿತ ನಮ್ದು ಪ್ಲೈನ್ ಆಗಿದ್ದಿದ್ದು ಸಹಿತ ಟೇಸ್ಟ್ ಚೆನ್ನಾಗಿತ್ತು ಅಂದ್ರೆ ಯಾವ ಪಾಂಪ್ಲೆಟು ಬೇಡ, ಯಾವ ಮೇಲಿಂದ ರ್ಯಾಫರ್ಗೆ ಅವ್ರ ಏನ್ ಹೆಸರು ಅದೆಲ್ಲ ಹಾಕಿರ್ತಾರ, ನೆಕ್ಸ್ಟ್ ಮಾಡ್ಬೇಕು ಅಂತ ಎಲ್ಲಾರು ಅವರು ಸಜೆಷನ್ ಕೊಡ್ತಾ ಇದಾರೆ ನನಗೆ. ಚಂದ್ರಿಕಾ ಲೋಕನಾಥ್ ಅವ್ರ ರೊಟ್ಟಿ ಮನೆ ಅಂತೇಳಿ ಒಂದ್ ಮಾಡಿಸ್ರಿ ಮೇಲೆ ಅಂತೇಳಿ, ಇಲ್ಲಿವರೆಗೂ ಅದನ್ನ ಮಾಡಿಲ್ಲ, ಹೀಗೆ ನಡೀತಾ ಇದ್ದಾರೆ. ನಡೀತಾ ಇದೆ ಮೇಡಮ್. ಈಗ ಸಾಕಷ್ಟು ಈ ಕಾರ್ಯಾಗಾರಗಳು, ಕೃಷಿ ಮೇಳಗಳು ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೆಲ್ಲ ಸಾಕಷ್ಟು ಮೇಳಗಳೆಲ್ಲ ಹಮ್ಮಿಕೊಳ್ತಾ ಇರ್ತಾರೆ, ಅಂತ ಸಮಯದಲ್ಲಿ ಏನಾದ್ರೂ ಭಾಗವಹಿಸ್ತಾ ಇರ್ತೀರ? ಸುಮಾರು ಸಲ ನನಗೂ ಆಫರ್ ಬಂದಿದ್ದೆ ರೀ, ಆದರೆ ನಾನು ಒಂದು ಸ್ವಲ್ಪ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಯಾಕಂದರೆ ಮನೇಲೇ ನನಗೆ ಸೇಲ್ ಆಗುತ್ತಲ್ಲ, ನನಗೆ ಆ ಥರದ್ದು ಏನು ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ. ಮೊನ್ನೆ ಇಲ್ಲಿ ತೋಟಗಾರಿಕಾ ಇಲಾಖೆ ಏನೋ ಒಂದು ಮಳೆಗೆ ಮಾಡ್ತೀರಾ ಅಂತ ಸುಮಾರು ಜನ ಕೇಳಿದರು. ಇಲ್ಲ, ನನಗೆ ಮನೇಲೇ ಸೇಲ್ ಆಗುತ್ತೆ, ಯಾಕಂದರೆ ವರ್ಷದ ಪೂರ್ತಿ ಇದು ವರ್ಷದಿಂದ ವರ್ಷಕ್ಕೆ ಸೀಸನ್ ವೈಸ್ ಮಾವಿನಕಾಯಿ ಉಪ್ಪಿನಕಾಯಿ ಅದೆಲ್ಲ ಹಾಕ್ತಿವಲ್ಲ, ಈಗ ಒಂದು ಸಾವಿರಾರು ಕಾಯಿ ಹಾಕಿರ್ತೀವಿ, ಕರೆಕ್ಟ್ ನನಗೆ ವರ್ಷಕ್ಕೇ ಖಾಲಿ ಆಗುತ್ತೆ. ಅದು ಮನೆಗೆ ಬಂದಿರೋರಿಗೆ ಕೊಡೋಕ್ಕಾಗಲ್ಲ, ಆದರೆ ನಾವು ಅವು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು. ಅದಕ್ಕೋಸ್ಕರ ನಾನು ನನಗೆಷ್ಟು ಸಾಧ್ಯ ಆಗುತ್ತೋ ಲಿಮಿಟಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಇಷ್ಟೊಂದೆಲ್ಲ ಚೆನ್ನಾಗಿ ಮಾಡ್ತಿರಲ್ಲ, ಇದನ್ನೆಲ್ಲ ಏನಾದ್ರು ಗುರುತಿಸಿ ಒಂದು ಮಾಧ್ಯಮಗಳಾಗಿರ್ಬೋದು ಅಥವಾ ಏನಾದರೂ ಸನ್ಮಾನ ಪ್ರಶಸ್ತಿಗಳು ಇಂಥವೇನಾದರೂ ಬಂದಿದ್ದಾವೆ ಮೇಡಮ್? ನಾನು ಅಲ್ಲಿ ಇವಾಗ ಜಿಲ್ಲಾ ಉಪಾಧ್ಯಕ್ಷ ಆಗಿದ್ದೀನಿ ಸಂಘ ಸಂಸ್ಥೆಗಳಲ್ಲಿ, ಆಮೇಲೆ ನಾನಾ ಸಂಘ ಸಂಸ್ಥೆಗಳಲ್ಲಿ ಸಾಮಾಜಿಕವಾಗಿಯೂ ನಾನು ಕೆಲಸ ಮಾಡಿದ್ದೀನಿ ಸಂಘ ಸಂಸ್ಥೆಗಳಲ್ಲಿ, ಆಮೇಲೆ ಸ್ವಸಹಾಯ ಸಂಘ ಅದರಲ್ಲೂ ಸಹ ನಾನು ಇದ್ದೀನಿ, ಆಮೇಲೆ ಇದು ಒಂದು ಸಮೃದ್ಧಿ ಅಂತ ಮಹಿಳಾ ಸಂಘ ಇದೆ, ಅದರಲ್ಲಿ ನಮ್ಮ ಪ್ರತಿಭೆನ ಗುರುತಿಸ್ತಾರೆ. ಆ ತರದ್ದು ಸಂಘ ಸಂಸ್ಥೆ ಒಂದು ನೂರಾರು ಜನ ಇರೋ ಹತ್ರ ನಾನು ಒಂದ್ ಸ್ವಲ್ಪ ಕ್ರೀಡೆ ರಂಗೋಲಿ ಸ್ಪರ್ಧೆ ಈ ತರದ್ದು ಎಲ್ಲ ನನಗೆ ಒಂದ್ ಸ್ವಲ್ಪ ಇಷ್ಟ, ಹಂಗಾಗಿ ನಾನು ಅದರಲ್ಲೂ ಭಾಗವಹಿಸ್ತೀನಿ. ರಾಜಕೀಯವಾಗಿನೂ ಸಹ ಎಲ್ಲದಕ್ಕೂ ನಾನು ಭಾಗವಹಿಸ್ತೀನಿ. ಈ ಜೈಮಿಟಿಯಲ್ಲಿ ನನಗೆ ಮಹಿಳಾ ಉದ್ಯಮಿ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ, ಸ್ಫೂರ್ತಿ ಮಹಿಳಾ ಸಂಘದಿಂದ ಸ್ಫೂರ್ತಿ ರತ್ನ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ, ಎಲ್ಲರೂ ಸನ್ಮಾನ ಮಾಡಿದ್ದಾರೆ. ಆದರೂ ಸಹ ಏನೋ ಒಂದು ಎಲ್ಲೋ ಒಂದು ಮೂಲೆಯಲ್ಲಿ ಸ್ಥಳೀಯಾಗಿರೋರ್ನ ಗುರುತಿಸಲ್ಲ ಅಂತ ಒಂದು ಮನೋಭಾವನೆ ಇದೆ. ನಂದು ವಿಜಯ ಕರ್ನಾಟಕದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಅರ್ಧ ಪೇಜಲ್ಲಿ ನಂದು ಅನಿಸಿಕೆ ಕೇಳಿ ಮನೆಗೆ ಬಂದು ಇಂಟರ್ವ್ಯೂ ಮಾಡಿ ಹೊಸದಿಗಂತ ಎಲ್ಲ ಇಂಗ್ಲಿಷ್ ಪೇಪರು, ಈ ವಿಜಯವಾಣಿ, ವಿಜಯ ಕರ್ನಾಟಕ ಎಲ್ಲ ಪೇಪರ್ನವರು ಬಂದು ಪ್ರಜಾವಾಣಿ ಇಂಟರ್ವ್ಯೂ ಮಾಡಿ ಈ ತರ ಎಲ್ಲ ಸಂಘ ಸಂಸ್ಥೆಗಳು ಗುರುತಿಸಿದೆ. ಈ ಅಡಿಗೆ ಕಾರ್ಯಕ್ರಮಗಳಲ್ಲಿ ಯಾವಾದ್ರಲ್ಲೂ ಭಾಗವಹಿಸಿದಿರಾ? ಚಂದನ ಟಿವಿ ಅವರು ಬಂದು ಮನೆಯಲ್ಲೇನೆ ಮಾಡ್ಕೊಂಡು ಹೋಗಿದ್ರು ರೆಕಾರ್ಡ್ ಮಾಡಿ, ಆಮೇಲೆ ಉದಯ ಟಿವಿಗೆ ಅಡಿಗೆ ಅರಮನೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಅದರಲ್ಲಿ ಒಂದು 6 ಅಡಿಗೆ ನನಗೆ ಮಾಡೋದಕ್ಕೆ ಹೇಳಿದ್ರು, ಸುರುಳಿ ಹೋಳಿಗೆ ಉತ್ತರ ಕರ್ನಾಟಕದ್ದು, ಕರ್ಚಿಕಾಯಿ, ಆಮೇಲೆ ಗಾರಿಗೆ, ಆಮೇಲೆ ಮಜ್ಜಿಗೆ ಮೆಣಸಿನ್ಕಾಯಿ ಫಿಲ್ ಮಾಡಿರೋದು ಅಂದ್ರೆ ಸಬ್ಬಕ್ಕಿ ಮಜ್ಜಿಗೆ ಮಸಾಲೆ ಮೆಣಸಿನ್ಕಾಯಿ ಆ ತರದ್ದು ಎಲ್ಲ ನಾನು ಅಲ್ಲಿ ಮಾಡಿ ತೋರಿಸಿನ ಸಹ ಅದು ಇನ್ನು ಇವಾಗನು ರಿಲೇ ಆಗ್ತಾ ಇದೆ ಉದಯ ನ್ಯೂಸ್ ಚಾನಲ್ ಅಲ್ಲಿ. ಈ ತರ ಪ್ರಶಸ್ತಿಗಳು, ಸನ್ಮಾನಗಳು ಪತ್ರಿಕೆಗಳಲ್ಲಿ ಟಿವಿಗಳಲ್ಲೆಲ್ಲ ಭಾಗವಹಿಸಿರೋದು ನಿಮಗೆ ಏನ್ ಅನ್ಸುತ್ತೆ? ಹೆಮ್ಮೆ ಅನ್ಸುತ್ತೆ. ಸ್ವ ಉದ್ಯೋಗಿ ಆಗಿ ಈ ತರ ಗುರುತಿಸಿ ನನ್ನ ಫೋನ್ ನಂಬರು ಅದೆಲ್ಲ ಯಾರಾದ್ರೂ ಇಲ್ಲ ಇವರು ಈ ತರ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಹೇಳಿದಾಗ, ಗುರುತಿಸಿ ನೀವು ಇದರಲ್ಲಿ ಭಾಗವಹಿಸ್ತೀರಾ ಅಂತ ಕೇಳಿದಾಗ ಹೆಮ್ಮೆ ಅನ್ಸುತ್ತೆ. ಆಮೇಲೆ CFTR DFR ಡಿಫೆನ್ಸ್ ಇದಕ್ಕೆ ಮೈಸೂರು ಇದಕ್ಕೆ ನಾನೇ ಟ್ರೈನಿಂಗ್ ಎಲ್ಲ ಹೋಗಿದ್ದೀನಿ. ಆಮೇಲೆ ಮಹಿಳಾ ಉದ್ಯಮಿಯನ್ನು ಪ್ರಶಸ್ತಿ ಸಹ ಅವರು ನಮ್ಮ ಮನೆಗೆ ಬಂದು ನೋಡಿ, ನಾವು ಪ್ರಿಸರ್ವೇಟಿವ್ ಹಾಕಿ ನಾವು ಎಲ್ಲ ಇಡ್ತೀವಿ, ಆದ್ರೆ ನೀವು ಏನು ಉಪಯೋಗಿಸ್ತಾನೆ ಇಷ್ಟೊಟ್ಟು ದೊಡ್ಡ ದೊಡ್ಡ ಕ್ಯಾನ್ಗಳು ಹೊರಗೆ ಇಟ್ಟಿದ್ರಂತ ಅವರೇ ಆಶ್ಚರ್ಯಚಕಿತರಾಗಿ ಬಂದು ನನಗೆ ನಾವೇ ಪ್ರಶಸ್ತಿ ಕೊಡ್ತೀವಿ ಅನ್ನೋ ಒಂದು ಮನಸ್ಥಿತಿ ಇದ್ದ ನನಗೆ ಮಾತಾಡಿಸಿ ಹೋಗಿದ್ದಾರೆ. ಮೇಡಮ್, ಅಲ್ಲದೆ ಬೇರೆ ಬೇರೆ ಏನು ಹವ್ಯಾಸಗಳಿದ್ದಾವೆ? ನನಗೆ ಒಂದು ಸ್ವಲ್ಪ ಬ್ಯೂಟಿ ಪಾರ್ಲರ್ ಕೋರ್ಸ್ದು ಹವ್ಯಾಸ ಇಷ್ಟ, ಆಮೇಲೆ ನನಗೂ ನಾನು ಸ್ವತಃ ಮಾಡ್ಕೊಳ್ಳೋಕ್ಕೂ ಇಷ್ಟ. ಆಮೇಲೆ ಈ ರಂಗೋಲೆ, ಆಮೇಲೆ ಗೇಮ್ಗಳು ಎಲ್ಲಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಭಾಳ ತುಂಬ ಇಷ್ಟ. ಆಮೇಲೆ ಪ್ರವಾಸನೂ ಇಷ್ಟ, ಪ್ರೇಕ್ಷಣಿಕ ಸ್ಥಳಗಳನ್ನು ವೀಕ್ಷಣೆ ಮಾಡೋದು. ಮತ್ತೆ ಇಷ್ಟೆಲ್ಲ ಆರ್ಡರ್ಗಳು ಬರ್ತಾವಲ್ಲ ಮೇಡಮ್, ಸಮಯ ಎಲ್ಲ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂತೀರ? ಇದು ಒಳ್ಳೆ ಪ್ರಶ್ನೆನೆ. ಈಗ ನಾವು ಈ ತರ ಮಾಡ್ತಿದೀವಿ ಅಂದಾಗ ಸಮಯಕ್ಕೆ ಬಹಳ ಬೆಲೆ ಕೊಡಬೇಕು, ಅವ್ರು ಹೇಳಿದ ಟೈಮಿಗೆ ನಾವು ಅದನ್ನ ಒದಗಿಸ್ಕೊಡ್ಬೇಕು. ಅವರು ಈಗ ನನಗೆ 11 ಗಂಟೆಗೆ ಬೇಕು ಅಂದ್ರೆ 11 ಗಂಟೆಗೆ ಇನ್ನೂ ಮುಂಚಿತವಾಗಿ ರೆಡಿ ಮಾಡಿ ಅವ್ರಿಗೆ ಫೋನ್ ಮಾಡಿದ್ರೆ ನಾವು ಹೇಳಿದ ಕರೆಕ್ಟ್ ಟೈಮಿಗೆ ಊಟ ಟೈಮಿಗೆ ನೀವು ಕೊಟ್ಟಿದ್ದೀರಾ ಅಂತ ಹೇಳಿ ನನಗೆ ಅದನ್ನ ಬಹಳ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ. ನಾವು ಸಮಯ ಪರಿಪಾಲನೆ ಮಾಡದೇ ಇದ್ರೆ ಯಾವುದೇ ರೀತಿಯಲ್ಲಿ ಯಶಸ್ವಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ. ಸಮಯ ಪ್ರಜ್ಞೆ ಇರಬೇಕು, ಆಮೇಲೆ ಸ್ವಚ್ಛತೆ ಇರಬೇಕು, ಗುಣಮಟ್ಟ ಚೆನ್ನಾಗಿರ್ಬೇಕು, ಮನೆಗೆ ಅದನ್ನ ಮಾಡುವ ಸ್ಥಳನೂ ಸಹಿತ ಕ್ಲೀನ್ ಆಗಿರ್ಬೇಕು, ಅದನ್ನು ನೋಡ್ತಾರೆ. ಓ ಎಲ್ಲ ಗಲೀಜು ಇದರಲ್ಲಿ ಬಿಡಪ್ಪ ಅಲ್ಲೇ ಚೆನ್ನಾಗಿರಲ್ಲ ಅಂತ ಯಾವತ್ತೂ ನಾವು ಜನಗಳಿದ್ದ ತಗೊಂಡಿಲ್ಲ. ಇವಷ್ಟೇ ರೊಟ್ಟಿ ಚಟ್ನಿ ಪುಡಿ ಇವುಗಳನ್ನ ತಯಾರು ಮಾಡೋದಲ್ದೆ ಅಡಿಗೆ ಏನಾದ್ರೂ ಮಾಡ್ಕೊಡ ವ್ಯವಸ್ಥೆ ಮಾಡ್ಕೊಂಡಿದ್ರ? ಕೇಟ್ರಿಂಗ್ ಮೊದಲೆಲ್ಲ ನಾವು ಮಾಡ್ಕೊಡ್ತಾ ಇದ್ವಿ, ಈಗೆಲ್ಲ ಒಂದ್ ಸ್ವಲ್ಪ ಎಲ್ಲ ರೇಟ್ ಆಗಿದೆ, ಇನ್ನು ಕಡಿಮೆಗೆ ಕೇಳ್ತಾರಲ್ಲ, ನಾವು ಕ್ವಾಲಿಟಿ ಬಿಟ್ಕೊಡಕ್ ಆಗಲ್ಲ, ಹಂಗಾಗಿ ಒಂದ್ ಸ್ವಲ್ಪ ನಿಲ್ಸಿದೀವಿ. ಮುಂದಿನ ಏನೇನ್ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರ ಮೇಡಮ್? ಮುಂದೆ ನನಗೆ ಈ ತರದ್ದೇ ಒಂದ್ ಸ್ವಲ್ಪ ಇನ್ನೂ ಹೆಚ್ಚಿನದಾಗಿ ಮಾಡ್ಬೇಕು ಅಂತ ಇದೆ. ಮೊದಲೆಲ್ಲ ಮನೆ ಅಂಗಳ ಅಂತೇಳಿ ಒಂದು ಹೋಟೆಲ್ ಶುರು ಮಾಡ್ಬೇಕಂತ ಇದ್ವಿ. ವರ್ಕರ್ಸ್ ಪ್ರಾಬ್ಲಮ್ ಅದೆಲ್ಲ ನೋಡಿದ್ರೆ ಬೇಡ, ಇಷ್ಟೇ ಸಾಕಪ್ಪ, ಏಜ್ ಇದ್ರಿದ್ದಾನು ಇಷ್ಟೇ ಸಾಕಪ್ಪ ಅಂತ ಇದೀವಿ. ಇದರಲ್ಲೇ ಬೇಕಾದಷ್ಟು ನನಗೆ ಇನ್ಕಮ್ ಇದೆ. ಅದೇ ಇನ್ಕಮ್ ಅಂತ ಅಂದ್ರೆ ಮೇಡಮ್, ಈಗ ನಿಮ್ಮ ಎಲ್ಲ ಒಂದು ಇಷ್ಟು ಬಂಡವಾಳ ಅಂತ ಹಾಕಿರ್ತ, ಪ್ರತಿಯೊಂದನ್ನು ನೀವು ಹೇಳ್ದಂಗೆ ಒಂದು ಮೂಲ ವಸ್ತುಗಳನ್ನ ಕೊಂಡ್ಕೊಂಡು ಬರೋದಾಗಿರ್ಬೋದು, ಅದ್ ಮಿಷಿನ್ ಹಾಕ್ಸೋದಿರ್ಬೋದು, ಅದನ್ನು ಉತ್ಪನ್ನ ಮಾಡೋದಾಗಿರ್ಬೋದು, ಗ್ಯಾಸ್ ಇರ್ಬೋದು, ಎಲ್ಲವನ್ನು ಒಂದು ಮಾಡಿ ಒಂದು ಉಳಿತಾಯ ಅಂತ ಬೇಕೇ ಬೇಕಾ, ನಾವೆಲ್ಲ ಕಷ್ಟಪಟ್ಟು ಮಾಡಿದಕ್ಕೆ ಯಾವ ಪ್ರಮಾಣದಲ್ಲಿ ನಿಮಗೆ ಉಳಿತಾಯ ಆಗುತ್ತೆ ಮೇಡಮ್? ಈಗ ಒಂದು ಈ ಶೇಂಗಾ ಪುಡಿ ಒಂದು ಕೆಜಿ ತಂದ್ವಿ ಅಂದಮೇಲೆ ಅದಕ್ಕೆ ಹುರಿದು ಅದರದೆಲ್ಲ ತೆಗಿಬೇಕು, ಕ್ಲೀನ್ ಮಾಡಿ ಹುರಿದು ಅದನ್ನೆಲ್ಲ ಸ್ವಚ್ಛತೆ ಮಾಡಿ ಅದಕ್ಕೆ ಉಪ್ಪು ಖಾರ ಹಾಕೋದ್ರಿಂದ ಹಿಡಿದು ಒಂದು ಮೇಂಟೈನ್ ಮಾಡಬೇಕು ಲೆಕ್ಕ. ಓ ನನಗೆ ಇಷ್ಟು ಉಳಿಯುತ್ತೆ ಅಂದಾಗ ಅದನ್ನ ಒಂದು ಪ್ರೈಸ್ ಫಿಕ್ಸ್ ಮಾಡಬೇಕು. ಓ ಒಂದು 100 ರೂಪಾಯಿ 50 ರೂಪಾಯಿ ಒಂದು 10 ಕೆಜಿ ಮಾಡಿದ್ರೆ ನನಗೆ ಇಷ್ಟು ಉಳಿಯುತ್ತೆ ಅಂದ ಪ್ರೈಸ್ ಮೇಲೆ ನಾವು ಅದರ ಲಿಸ್ಟ್ ಇಡ್ತೀವಿ, ಒಂದು ಕೆಜಿಗೆ ಇಷ್ಟು ಅಂತ. ಹೆಚ್ಚು ಉತ್ಪಾದನೆ ಮಾಡಿ ಅದು 1 ತಿಂಗಳು 2 ತಿಂಗಳು ಖರ್ಚಾಗದೆ ಉಳಿದು ಏನಾದ್ರೂ ನಷ್ಟ ಆಗಿರೋ ಸಂದರ್ಭಗಳು ಏನಾದ್ರೂ ಇದಾವ? ಆತರ ಯಾವ ಅನುಭವಕ್ಕೂ ಬಂದಿಲ್ಲ ಎಂದು ಆಗಿಲ್ಲ. ಈಗ ಆರ್ಡರ್ ಕೊಟ್ಟರು ಸಹ ನಾ ಕೇಟರಿಂಗ್ ಮಾಡುವಾಗ